ಸಮಯ ಪ್ರಜ್ಞೆಯಿಂದ ತಪ್ಪಿದ ಅನಾಹುತ. ಕೋಲಾರದ ಕುರುಗಲ್ ಪಟ್ಟಣ ಪಂಚಾಯಿತಿಯ 17 ಸ್ಥಾನಗಳಿಗೆ ನಾಳೆ ಚುನಾವಣೆ, ಮತಗಟ್ಟೆಯಲ್ಲಿ ಬಿಗಿ ಭದ್ರತೆ. ಬೆಂಗಳೂರಿನಲ್ಲಿ ಅಗ್ನಿ ಅವಘಡ, ಒಂದೇ ಕುಟುಂಬದ 4 ಸೇರಿ 5 ಸಜೀವ ದಹನ. ರಾಜ್ಯದ ಕರಾವಳಿ ಮಲೆನಾಡಿನಲ್ಲಿ ಭಾರೀ ಮಳೆ ಸಂಭವ, ಘಟ್ಟ ಪ್ರದೇಶಗಳಲ್ಲಿ ಭೂಕುಸಿತ ಸಾಧ್ಯತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯವಾಗಿದೆ 6:50. ಕೃಷಿ ರಂಗ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದ ಆರಂಭಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ನೀವು ಯಾವಾಗಾದರೂ ಯೋಚಿಸಿದ್ದೀರಾ, ನೀವು ನಿಮ್ಮ ಹತ್ತಿಯ ಮೌಲ್ಯವನ್ನು ಹೇಗೆ ಹೆಚ್ಚಿಸಬಹುದೆಂದು? ಕಸ್ತೂರಿ ಕಾಟನ್ ಯೊಂದಿಗೆ ಇದು ಭಾರತದ ಹತ್ತಿಯ ಹೊಸ ಗುರುತಾಗಿದೆ. ಕಸ್ತೂರಿಯ ಮಾನದಂಡಗಳನ್ನು ಅಳವಡಿಸಿಕೊಳ್ಳಿ, ಹತ್ತಿಯ ಬೆಲೆಯನ್ನು ಹೆಚ್ಚಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಭೇಟಿ ನೀಡಿ. ರೈತ ಬಾಂಧವರೇ, ಕಾಫಿ, ಅಡಿಕೆ, ಮಾವು, ದಾಳಿಂಬೆ, ದ್ರಾಕ್ಷಿ ಬೆಳೆಗಳಲ್ಲಿ 2 ನ್ಯಾನೋ ಯೂರಿಯಾ, ನ್ಯಾನೋ ಡಿಎಪಿ ಸಿಂಪಡಿಸಬೇಕು. ಹೂ ಬಿಡುವ ಮುನ್ನ ಮತ್ತು ಕಾಯಿ ಕಟ್ಟಿದ ನಂತರ ತಪ್ಪದೆ ನ್ಯಾನೋ ಡಿಎಪಿ ಸಿಂಪಡಿಸಿ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ರೈತ ಬಾಂಧವರೇ, ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಗುಂಡ್ಲುಪೇಟೆ ತಾಲೂಕು ಬೇಗೂರು ಹೋಬಳಿ ಚಿಕ್ಕಹುಂಡಿ ಗ್ರಾಮದ ಸಿಬಿ ಲೋಕೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಲೋಕೇಶ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ವಿದ್ಯಾಭ್ಯಾಸ? ಸರ್, ನಾನು ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ, MBA. ಮುಂಚೆ ನಾನು ಕಾರ್ಪೊರೇಟ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಒಂದು 12 ವರ್ಷಗಳ ಕಾಲ ಕಾರ್ಪೊರೇಟ್ ಕಂಪನಿನಲ್ಲಿ ವರ್ಕ್ ಮಾಡಿದ್ಮೇಲೆ ಅಲ್ಲಿ ಜೀವನದ ಒತ್ತಡಗಳು ಮತ್ತು ವರ್ಕ್ ಪ್ರೆಷರು ಅದನ್ನೆಲ್ಲ ಬೇಡ ಅಂತೇಳಿ 2021 ಒಂದು ನಿರ್ಧಾರ ತಗೊಂಡು ಕಾರ್ಪೊರೇಟ್ ಕಂಪನಿಯಿಂದ ಆಚೆ ಬಂದು ಅಷ್ಟು ವರ್ಷಗಳಲ್ಲಿ ಉಳಿಸಿದಂಥ ಒಂದು ಸಣ್ಣ ಅಮೌಂಟಲ್ಲಿ ಒಂದು ಸಣ್ಣ ಜಮೀನು ತಗೊಂಡ್ವಿ. ಡಿಗ್ರಿ ಏನು ಮಾಡಿದ್ರಿ? ಡಿಗ್ರಿ BCOM. ಮೂಲಭೂತವಾಗಿ ಯಾವ ಊರು ನೋಡ್ತಾ? ನಾನು ಮೂಲಭೂತವಾಗಿ ಚಿಕ್ಕಹುಂಡಿ ಅಂತ, ಬೇಗೂರು ಹೋಬಳಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ನಿಮಗೆ ಪಿತ್ರಾರ್ಜಿತವಾಗಿ ಏನು ಆಸ್ತಿ ಇರಲಿಲ್ಲ? ಪಿತ್ರಾರ್ಜಿತವಾಗಿ ನಮ್ಮ ಆಸ್ತಿ ಬಂದು ಚಿಕ್ಕಹುಂಡಿನಲ್ಲಿದೆ. ಅಲ್ಲಿ ಒಂದು 3 acres ಇದೆ. ಅದು ರೋಡ್ ಪಕ್ಕದಲ್ಲಿದೆ ಮತ್ತು ನಮ್ಮೂರು ಈಗ ಸುತ್ತಮುತ್ತಲೂ ಕ್ವಾರಿಗಳದು ಹಾವಳಿಗಳು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ತುಂಬ ಧೂಳು ಅಲ್ಲಿ ಅಲ್ಲಿ ನೈಸರ್ಗಿಕವಾದ ಕೃಷಿಗೆ ಯೋಗ್ಯ ಅಲ್ಲ ಅಂತಂದ್ಬಿಟ್ಟು ನಾನು ನೈಸರ್ಗಿಕ ಕೃಷಿಗೆ ಮತ್ತು ಸುತ್ತಮುತ್ತ ನೈಸರ್ಗಿಕವಾಗಿ ಕೃಷಿನ ಯಾರು ಮಾಡಿದ್ದಾರೆ ಆ ಥರ ಜಾಗದಲ್ಲಿ ಒಂದು 3 acres ಮತ್ತೆ ನಾನು ತಗೊಂಡೆ. ಎಲ್ಲಿ ಅದು? ಅದು ಗಟ್ವಾಡಿಪುರ ಅಂತಂದ್ಬಿಟ್ಟು ಕಿಳಲಿಪುರ ಎಲ್ಲೆಗೆ ಬರ್ತದೆ. ಅದು ಚಾಮರಾಜನಗರ ಜಿಲ್ಲೆ ಮತ್ತು ಚಾಮರಾಜನಗರ ತಾಲೂಕು. ಅಂದರೆ ಹುಡುಕಾಡಿದ್ರಿ ಸಾಕಷ್ಟು? ಹಾಂ, ತುಂಬ ಹುಡುಕಾಡಿದ್ವಿ. ಆ ಟೈಮಲ್ಲಿ ಒಳ್ಳೆ ಮಣ್ಣು ಬೇಕು ಅಂತ ಹೇಳ್ಬಿಟ್ಟು ಒಂದು 80 ಜಮೀನುಗಳ ಮೇಲೆ ನೋಡಿದ್ವಿ. ಆಮೇಲೆ ಕೊನೆಗೆ ಒಂದು ಚೆನ್ನಾಗಿರೋ ಜಮೀನು ಸಿಕ್ತು. ಅಂದರೆ ನಿಮ್ಮೂರಲ್ಲಿ ನಿಮಗೆ ಬೇಸಾಯ ಮಾಡೋಕ್ಕಾಗಲಿಲ್ಲ? ನಮ್ಮೂರಲ್ಲಿ ಮಾಡ್ಬೋದು, ಆದರೆ ಈ ನೀರಾವರಿ ಮತ್ತು ನಾವು ಕನಸು ಕಟ್ಟಂಥ ಬೇಸಾಯನ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ಅಲ್ಲಿ ಸುತ್ತಮುತ್ತ ಧೂಳು ಪೊಲ್ಯೂಷನ್ನು ಜಾಸ್ತಿ ಇದೆ. 24/7 ಅವರು ಕ್ರಷರ್ಗಳು ರನ್ ಮಾಡ್ತಾಯಿದ್ದಾರೆ. ಸೊ ಅಲ್ಲಿ ಸ್ವಲ್ಪ ನಮಗೆ ತೊಂದರೆ ಆಗ್ಬೋದೇನೋ ಅಂತಂದ್ಬಿಟ್ಟು ಸ್ವಲ್ಪ ದೂರ ಹೋಗಿ ಮಾಡಿದ್ವಿ. ವ್ಯವಸಾಯ ನಿಮಗೆ ಚಿಕ್ಕ ವಯಸ್ಸಿಂದಲೂ ಇಷ್ಟ ಆಯ್ತಾ? ವ್ಯವಸಾಯ ಚಿಕ್ಕ ವಯಸ್ಸಿಂದನೂ ಇಷ್ಟ ಆಯಿತು, ಆದರೆ ಮನೆ ಪರಿಸ್ಥಿತಿಗಳು ಅದನ್ನೇ ರೂಢಿಸ್ಕೊಳ್ಳೋಕ್ಕಾಗಲಿಲ್ಲ. ಹಂಗಾಗಿ ನಾವು ಕೆಲಸ ಹುಡುಕೊಂಡು ಹೋಗುವಂಥ ಪರಿಸ್ಥಿತಿಗಳು ಬಂತು. ಆದರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಯುವಕರು ತುಂಬಾ ಮೈಗ್ರೇಟ್ ಆಗ್ತಾಯಿದ್ದಾರೆ, ಸಿಟಿಗೆ ಬರ್ತಾಯಿದ್ದಾರೆ. ಆದರೆ ಏನಂತಂದರೆ ಸಿಟಿಗೆ ಬಂದಕ್ಕೆ ತಕ್ಕಂಗೆ ಅವರು ಜೀವನನ ಇಲ್ಲೇ ರೂಪಿಸ್ಕೊಳ್ಳೋದಾದ್ರೇನೋ ಪರವಾಗಿಲ್ಲ. ಅದು ಬಿಟ್ಟು ಈಗ ಅವರು ಯುವಕರಾಗಿದ್ದಾಗ ಬಂದು ಬೇಡದಿರೋ ಹವ್ಯಾಸಗಳನ್ನು ಕಲ್ತ್ಕೊಂಡು ಆಮೇಲೆ ಒಂದು 30-35 ಆದಾಗ ಮದುವೆ ಆಗಬೇಕು ಇನ್ನೊಂದಾಗಬೇಕು ಅಂತೇಳಿ ಯಾವುದೇ ದುಡ್ಡು ಕಾಸು ಉಳಿಸ್ಕೊಳ್ಳೋದೇನೆ ಮತ್ತೆ ವಾಪಸ್ ಹೋಗಿ ಅವ್ರ ತಂದೆ ತಾಯಿಗಳಿಗೆ ಹೊರೆಯಾಗೋದ್ರ ಬದಲು ಈಗ 100 ಅವಕಾಶಗಳು ಹಳ್ಳಿನಲ್ಲೇ ಇದೆ. ಅಲ್ಲೇ ಕೃಷಿಗೆ ಅವ್ರ ತಂದೆ ತಾಯಿಗಳಿಗಿರುವಂಥ ಜ್ಞಾನ ಮತ್ತು ಇವ್ರಿಗಿರುವಂಥ ಶಕ್ತಿ ಎರಡೂ ಕಂಬೈನ್ ಮಾಡಿಕೊಂಡು ಅವರು ಬೆಳೆದ್ರೆ ಅಲ್ಲೇ ಬೆಳಿಬೋದು. ನಾವು ಮಾಡಿದಂಥ ತಪ್ಪುಗಳನ್ನು ಈಗಿನ ಯುವಕರು ಮಾಡೋದು ಬೇಡ. ಲೋಕೇಶ್ ಅವರೇ, ನಿಮ್ಮ ಜಮೀನು ಏಂತ ಹುಡುಕಿದ್ರಲ್ಲ ಹೀಗೆ ಇರಬೇಕು ಅಂಥೇಳಿ, ಅಂದರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಕಲ್ಪನೆ ಇದೆ. ಹೌದು, ವ್ಯವಸಾಯ ಅಂದ್ರೆ ನಾನು ಹೀಗೆ ಮಾಡಬೇಕು. ಹೌದು, ಆ ಕಲ್ಪನೆ ಏನು ಹೇಳ್ಬೋದು? ನನಗೆ ಅದು ಕೆಂಪು ಮಣ್ಣಾಗಿರ್ಬೇಕಿತ್ತು, ಮತ್ತು ಸುತ್ತಮುತ್ತ ಯಾವುದೇ ಕಾರ್ಖಾನೆಗಳು ನಿಯರ್ ಬೈ ಇರಬಾರ್ದು, ಅದು ಕರ್ಕಶ ಧ್ವನಿ ಆಗಲಿ ಪೊಲ್ಯೂಷನ್ ಆಗಲಿ ಇರಬಾರ್ದಿತ್ತು. ನಮಗೆ ಇಲ್ಲಿ ಆದಾಯಕ್ಕಿಂತ ಹೆಚ್ಚಾಗಿ ಆರೋಗ್ಯ ಬೇಕಾಗಿತ್ತು, ಮಾನಸಿಕ ನೆಮ್ಮದಿ ಬೇಕಾಗಿತ್ತು, ಆ ಮಣ್ಣು ಅದಕ್ಕೆ ಸಪೋರ್ಟ್ ಮಾಡಬೇಕಿತ್ತು. ಈಗ ನಾವು ಯಾವುದೇ ಬೆಳೆ ಮಾಡಿದ್ರೂ ಕೂಡ ಅದು ನಮ್ಮ ಕೈಗೂಡುವಂಥ ಒಂದು ಮಣ್ಣು ಬೇಕಿತ್ತು, ಕಪ್ಪು ಮಣ್ಣು ಜವಳು ಮಣ್ಣು ಈ ಥರದ್ದು ಬೇಡದಿತ್ತು. ಹಂಗಾಗಿ ನಮಗೆ ಕೆಂಪು ಮಣ್ಣೇ ಸಿಕ್ತು, ಅದರಲ್ಲಿ ಈಗ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಮಣ್ಣು ಒಂದೇನಾ ನೋಡಿತ್ತು ಮಣ್ಣು, ಅದೇ ಸುತ್ತಮುತ್ತಲ ವಾತಾವರಣ ಕೂಡ. ನೀರಿಗೇನು? ನೀರಿಗೆ ಬೋರ್ವೆಲ್ ಮಾಡ್ಕೊಂಡಿದ್ದೀವಿ, ಸುತ್ತಮುತ್ತಲ ವಾತಾವರಣದಲ್ಲಿ ನೀರು ಕೂಡ ಒಂದು ಪಾರ್ಟ್. ಸೊ ಹಂಗಾಗಿ ಏನಾಯಿತು ಅಂತಂದರೆ ನೀರು ಕೂಡ ಸುತ್ತಮುತ್ತ ಬೋರ್ವೆಲ್ ಮಾಡಿಸಿರೋದೆಲ್ಲ ಚೆನ್ನಾಗಿತ್ತು, ಹಂಗಾಗಿ ನಾವು ಬೋರ್ವೆಲ್ ಮಾಡಿಸಿದ್ವಿ, ನಮ್ಮದು ಕೂಡ ಚೆನ್ನಾಗಿ ನೀರು ಬಂತು. ಅಂದರೆ ನಿಮ್ಮ ಕನಸಿನ ಪ್ರಕಾರದ ಜಮೀನು ತಮಗೆ ಸಿಕ್ಕಿದೆ. ಸಿಕ್ತು ಅಲ್ವೇ? ಹೌದು ಸರ್. ಓಕೆ, ಈಗ ನೀವು ನಿಮ್ಮ ತಂದೆ ತಾಯಿ ಜೊತೆ ವ್ಯವಸಾಯದ ಏನು ವಿಚಾರಗಳನ್ನೇನು ಕಲ್ತ್ಕೊಳ್ಳಿಲ್ಲ? ಕಲ್ತ್ವಿ. ಈಗ SSLC ವರೆಗೆ ನಾವು ಊರಲ್ಲೇ ಇದ್ದೆ, ಹಂಗಾಗಿ SSLC ವರೆಗೆ ನಮ್ಮ ತಂದೆ ತಾಯಿಗೆ ನಾವು ಕೂಡ ಹೆಲ್ಪ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಜಮೀನಿಗೆ. ಅವ್ರು ಕೇಳಿದಂಥ ಪರಿಕರಗಳನ್ನ ತಗೊಂಡು ಹೋಗೋದಾಗಲಿ, ಕಳೆ ಕೀಳೋದಾಗಲಿ, ಹುಲ್ಲು ಕೀಳೋದಾಗಲಿ, ಹಸುಗಳು ಮೇಯಿಸೋದು, ಕುರಿಗಳು ಮೇಯಿಸೋದು, ಅದನ್ನೆಲ್ಲ ಮಾಡ್ತಾ ಇದ್ವಿ. ಜೊತೆಗೆ ನಮ್ಮ ಪಾರ್ಟ್ ಆಫ್ ಟೈಮಲ್ಲಿ ಬೆಳಿಗ್ಗೆ ಒಂದು 6-9 ಗಂಟೆ ತನಕ ಆಗಿನ ಕಾಲಕ್ಕೇ ಬೇರೆಯವ್ರ ಜಮೀನಿಗೆ ಹತ್ತಿ ಎಲ್ಲ ಎತ್ತೋದಕ್ಕೆ ಹೋಗಿ ಒಂದು 15 ರೂಪಾಯಿ ಕೊಡೋರು, ಅದನ್ನು ತಂದು ಕೊಟ್ಬಿಟ್ಟು ಮತ್ತೆ 9 ಗಂಟೆಗೆ ಸ್ಕೂಲ್ಗೆ ಓಡ್ತಾ ಇದ್ವಿ. ಸೊ ಹಂಗಾಗಿ ಕೃಷಿ ಏನು ಹೊಸದಲ್ಲ ನಮಗೆ. ವಿದ್ಯಾಭ್ಯಾಸದ ಜೊತೆಗೆ ದುಡಿಮೆನೂ ಮಾಡಿ ದುಡಿಮೆ ಆ ಟೈಮಲ್ಲಿ ಮಾಡ್ತಾ ಇದ್ವಿ. ಅಪ್ಪ ಅಮ್ಮ ಏನಂತಿತ್ತಿಲ್ವಾ? ಅಪ್ಪ ಅಮ್ಮನಿಗೆ ಅದೇನು ಹೊಸದೇನಲ್ಲ ಅವ್ರಿಗೆ. ಕಾರಣ ಏಕಂತಂದರೆ ಹಳ್ಳಿನಲ್ಲಿ ಎಲ್ಲ ಮಕ್ಕಳು ಕೂಡ ಹೋಗ್ತಾ ಇದ್ರು, ನಾವು ಹೋಗ್ತಾ ಇದ್ವಿ, ಮನೆ ಪರಿಸ್ಥಿತಿಗಳು ಹಂಗೆ ಇರ್ತಾ ಇತ್ತು. ಸೊ ಹಂಗಾಗಿ ಅದೇನು ಹೊಸದೇ ಅಲ್ಲ ಅವ್ರಿಗೆ. ಅಂದರೆ ನೀವು ಹೋಗಿ ಹತ್ತಿ ಕಿತ್ಬಿಟ್ಟು ಏನು ದುಡ್ಡು ಕೊಡ್ತಾರೆ ಅದು ನಿಮ್ಮ ಅಪ್ಪ ಅಮ್ಮನ ಕೊಡೋರಿ? ಹಾಂ, ಅಪ್ಪ ಅಮ್ಮನ ಕೊಟ್ಬಿಟ್ಟು ಮತ್ತೆ ಸ್ಕೂಲ್ಗೆ ಓಡ್ತಾ ಇದ್ವಿ. ನೀವೇನು ಇಟ್ಕೋತಿತ್ತಿಲ್ಲ ಅನ್ನ? ಇಲ್ಲ, ನಮಗೆ ಅಷ್ಟೊಂದು ಆ ಏಜ್ಗೆ ಆ ಪ್ರಿವಿಲೇಜ್ ಇರಲಿಲ್ಲ ಮನೆಯಲ್ಲಿ. ಹೌದು, ಇಲ್ಲ. ನಿಮ್ಮ ತಂದೆ ತಾಯಿ ಏನು ಬೆಳೀತಾ ಇದ್ರು? ನಮ್ಮ ತಂದೆ ತಾಯಿ ಮಾಮೂಲಿ ಅವರು ಬಯಲುಸೀಮೆ ಬೇಸಾಯನೇ ಮಾಡ್ತಾ ಇದ್ರು. ಹುರುಳಿ, ಹೆಸರು, ಅಲಸಂದೆ, ಹತ್ತಿ, ಜೋಳ ಈ ಥರದ್ದು. ಅಂದ್ರೆ ಮಳೆ ಆಶ್ರಿತ ಬೇಸಾಯ ಮಾಡ್ತಾ ಇದ್ರು. ಓಕೆ, ಹಾಗಾಗಿ ನಿಮ್ಮನ್ನ ವ್ಯವಸಾಯ ಏನಷ್ಟು ಆಕರ್ಷಣೆ ಮಾಡಿಲ್ಲ? ಆ ಟೈಮಲ್ಲಿ ವ್ಯವಸಾಯ ಅಂತಂದ್ರೆ ಅದೇ ಹೇಳ್ತಾರ, ನೀ ಸಹಾಯ ನಾ ಸಹಾಯ ಮನೆ ಮಂದಿ ಎಲ್ಲ ಸಹಾಯ ಅನ್ನೋ ಪರಿಸ್ಥಿತಿನಲ್ಲಿ ಆ ಥರ ಒಂದು ಕಲ್ಪನೆ ಇತ್ತು. ಬಟ್ ಇವಾಗ ನಾವು ಪ್ರಾಕ್ಟಿಕಲ್ ಆಗಿ ನೋಡ್ತಾ ಇಲ್ಲ, ವ್ಯವಸಾಯ ಇಷ್ಟೊಂದು ಜನ ಸಾಕ್ತಾ ಇದೆ ಅಂದ್ರೆ ನಮ್ಮ ಮನೆ ಸಾಕಾಗೋದಿಲ್ವಾ? ಇಡೀ ದೇಶನೇ ಅದು ಸಾಕ್ತಾ ಇದೆ. ಅದು ಸಹಾಯ ಅಂತ, ಸಹಾಯ ಅಲ್ಲ. ಸರಿ ಬಿಡಿ, ನೀವು ಬಯಲು ಸೀಮೆ ಕೃಷಿ ಮತ್ತೆ ನೀರಿಲ್ಲದ ಬೇಸಾಯ, ನೀವು ವಿದ್ಯಾಭ್ಯಾಸ ಮಾಡಿ ಹೊರಗಡೆ ಕೆಲಸಕ್ಕೆ ಹೋಗೋಣ ಅಂತ ಪ್ರೇರೇಪಿಸ್ತು ತಮಗೆ. ಹೌದು, ಆದರೆ ಎಲ್ಲೋ ಮಣ್ಣಿನ ಸೆಳೆತ ತಮ್ಮನ್ನ ಬಿಡಲಿಲ್ಲ. ಹೌದು ಸರ್. ಅಲ್ಲೇನು ಸಮಸ್ಯೆ ಆಯ್ತು ನಿಮಗೆ ಪಟ್ಟಣದಲ್ಲಿ? ಅದೇ ನಮ್ಮದಲ್ದಿರೋ ವರ್ಕಿಗೆ ಅನ್ನಿಸರಿ ಪ್ರೆಷರು, ಪ್ರತಿಯೊಂದಕ್ಕೂ ಡೆಡ್ ಲೈನ್ ಇರಬೇಕಿತ್ತು. ಸಾಟರ್ಡೆ ಸಂಡೆ ಕೂಡ ಕೆಲವೊಂದ್ಸಲ ಬ್ಯಾಕಪ್ಗೆ ಅಂತ ಹೇಳಿ ಕರ್ಸ್ಕೊಳ್ಳೋರು ಸಪೋರ್ಟ್ಗೆ ಅಂತೇಳಿ. ಮತ್ತು ದೂರದ ಊರು, ಫ್ಯಾಮಿಲಿಯಿಂದ ದೂರ ಇರ್ತಾ ಇದ್ವಿ, ಫ್ಯಾಮಿಲಿ ಕರ್ಕೊಂಡು ಹೋಗ್ಬೇಕು ಅಂತ ಅಫೋರ್ಡಬಲ್ ಆಗ್ತಿರಲಿಲ್ಲ. ಮತ್ತು ಫ್ಯಾಮಿಲಿ ಅಲ್ಲಿ ಬಂದು ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇತ್ತು. ಈಗ ನಾನು ಹೈದರಾಬಾದಲ್ಲಿದ್ದೆ, ಗೂಗಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ತುಂಬ ಎಕ್ಸಸ್ ಟೆಂಪ್ರೇಚರಲ್ಲಿ, ಸೊ ಫ್ಯಾಮಿಲಿ ಅಲ್ಲಿ ಅಡ್ಜಸ್ಟ್ ಆಗೋಕ್ಕಾಗಲಿಲ್ಲ, ವಾಪಸ್ ಬರಬೇಕಾಯಿತು. ಒನ್ ಆರ್ ದ ಅದರ್ ರೀಸನು ನಾನು ಮತ್ತೆ ಅದೇ ಮಣ್ಣಿನ ಸೆಳೆತ ಮತ್ತೆ ನಮ್ಮನ್ನು ಕೃಷಿಗೆ ಬರೋ ಥರ ಮಾಡ್ತು. ಸರಿ, ಈಗ ನಿಮ್ಮ ಜಮೀನು ಖರೀದಿ ಮಾಡಿದ್ದು ಯಾವಾಗ? 2021 21ನೇ ಇಸವಿ ಡಿಸೆಂಬರಲ್ಲಿ. ಎಷ್ಟು ಎಕರೆ ಇದೆ ಅಂದರೆ? 3 ಎಕರೆ 10 ಕುಂಟೆ. ಓಕೆ, ನಿಮ್ಮ ಕನಸಿನ ಜಮೀನನ್ನು ಯಾವ ಥರ ಅಭಿವೃದ್ಧಿ ಮಾಡ್ತಾ ಇದ್ದೀರಿ ಹೇಳ್ರಪ್ಪ ಸರ್? ಮೊದಲು ನಾವು ಜಮೀನನ್ನು ಖರೀದಿ ಮಾಡಿದಾಗ ಫಸ್ಟು ಮಣ್ಣು ಟೆಸ್ಟ್ ಮಾಡಿಸಿದ್ವಿ. ಆಮೇಲೆ ಜಮೀನಲ್ಲಿ ಏನೂ ಇತ್ತಿಲ್ವ? ಏನೂ ಇರಲಿಲ್ಲ, ಪೂರ್ತಿ ಖಾಲಿ, ಪೂರ್ತಿ ಖಾಲಿ ಜಮೀನು. ಕೃಷಿ ಮಾಡಿ ಒಂದು 5-6 ವರ್ಷ ಅವರು ಹಾಗೇ ಪಾಳು ಬಿಟ್ಟಿದ್ರು. ಬೋರ್ವೆಲ್ಲೂ ಇರಲಿಲ್ಲ? ಬೋರ್ವೆಲ್ಲೂ ಇರಲಿಲ್ಲ. ಓಕೆ, ಸೊ ಅದನ್ನು ತಗೊಂಡು ಮಣ್ಣು ಟೆಸ್ಟ್ ಮಾಡಿಸಿ ಅದನ್ನೆಲ್ಲ ಮಾಡಿಸಿದ್ರಿ? ಮಣ್ಣು ಪರೀಕ್ಷೆ ಸುತ್ತೂರು KVK ನಲ್ಲಿ, ಮಣ್ಣು ಮತ್ತೆ ನೀರು. ಮಾದರಿ ಹೇಗೆ ತೆಗೆದ್ರಿ? ಮಾದರಿ ಬಂದು ಒಂದು 20 ಕಡೆ ಒಂದೊಂದು ಅಡಿಯಷ್ಟು ತೋಡ್ಬಿಟ್ಟು ಒಂದು ಮೂಲಿನಲ್ಲಿ ಒಂದು ಮಾಮೂಲಿ ಸ್ಟೀಲ್ ಗ್ಲಾಸಲ್ಲಿ ಹಿಂಗೆ ಕೆರೆದಾಗ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಏನೇನು ಮಣ್ಣು ಎಷ್ಟು ಮಣ್ಣು ಬರ್ತದೆ ಅದನ್ನು ಒಂದು ಕಡೆ ಶೇಖರಿಸ್ಕೊಂಡು ಅದನ್ನು ನೆರಳಲ್ಲಿ ಒಣಗಿಸಿ ಅದನ್ನು 4 ವಿಭಾಗ ಮಾಡಿ ಮೂಲ ಮೂಲೆಯನ್ನು ಮಾತ್ರ ಮತ್ತೆ ಗುಡ್ಡೆ ಮಾಡಿ ಎರಡನ್ನ ತೆಗೆದಿಟ್ಟು ಕೊನೆಗೆ ಒಂದು ನಮಗೆ ಒಂದು 250-300 ಗ್ರಾಮ್ ಮಣ್ಣು ಬರೋ ಥರ ಮಾಡಿ ಅದನ್ನ ಮಾತ್ರ ತಗೊಂಡೋಗಿ ಟೆಸ್ಟ್ ಮಾಡಿಸಿದ್ವಿ. ಹೆಂಗೆ ತಿಳ್ಕೊಂಡ್ರಿ ಹಿಂಗೆ ಮಣ್ಣು ಮಾದರಿ ತೆಗಿಬೇಕು ಅಂತ? ಅದಕ್ಕೆ ಮುಂಚೆ ಆ್ಯಕ್ಚುಲಿ ತಮ್ಮ ಕಾಂಟ್ಯಾಕ್ಟ್ ಕೂಡ ಇತ್ತು, ಜೊತೆಗೆ ನಾನು ಯೂಟ್ಯೂಬಲ್ಲೆಲ್ಲ ನೋಡಿದೆ. ನಾನು ಆ ಮಣ್ಣು ಮಾದರಿ ಪರೀಕ್ಷೆನ ನಿಮಗೆ ಒಂದು ಇದು ಕೂಡ ಕಳಿಸಿದೆ, ಯಾವ ಥರ ನೆಕ್ಸ್ಟ್ ಫರ್ದರ್ ಯಾವ ಥರ ಮಾಡಬೇಕು ಸರ್ ಅಂತೇಳಿ. ಹಂಗಾಗಿ ಈಗ ನನಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಲಿಲ್ಲ, ನಿಮ್ಮಂತ ಗೊತ್ತಿರೋರ ಹತ್ರ ಒಂದು 4 ಜನ ಹತ್ರ ಕೇಳಿ ತಿಳ್ಕೊಂಡೆ. ಈಗ ಬೋರ್ವೆಲ್ ತೆಗೆಸ್ಬಿಟ್ರ ಜಮೀನ್ ತಗೊಂಡ ತಕ್ಷಣ? ಹಾ, ಬೋರ್ವೆಲ್ ತೆಗೆಸ್ಬಿಟ್ವಿ. ಒಂದು 15 ದಿನ ಗ್ಯಾಪ್ ಅಲ್ಲಿ ಬೋರ್ವೆಲ್ ತೆಗೆಸಿದ್ವಿ. ಎಷ್ಟು ಅಡಿ ಆಳದಲ್ಲಿ ನೀರು ಸಿಕ್ತು ತಮಗೆ? ನಮಗೆ ಒಂದು 380 ಅಡಿ ಆಳದಲ್ಲೇ ನೀರು ಸಿಕ್ತು. ಆದರೂ ಸಿಕ್ಕಿದೆ 2 ಇಂಚು ಪೂರ್ತಿ ಸಿಕ್ಕಿದೆ. ಆಯ್ತು. ಬಟ್ 600 ಅಡಿ ತೆಗೆಸಿದ್ವಿ ನಾವು. ನೀರು ಮತ್ತೆ ಮಣ್ಣು? ನೀರು ಮತ್ತೆ ಮಣ್ಣು ಎರಡು ಮಾದರಿ ತಗೊಂಡೋಗಿ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ಕೆವಿಕೆ. ಹೌದು, ಅಲ್ಲಿ ಕೊಟ್ಟು ಪರೀಕ್ಷೆ ಮಾಡಿಸಿದ್ವಿ. ಆಯ್ತು. ಏನು ಹೇಳುತ್ತೆ ಪರೀಕ್ಷಾ ವರದಿ? 7+ pH ಲೆವೆಲ್ ಇತ್ತು ಮಣ್ಣಿಂದು, ಸೊ ಚೆನ್ನಾಗಿತ್ತು. ನೀರು ಕೂಡ ಕೃಷಿಗೆ ಯೋಗ್ಯವಾಗಿದೆ ಅಂತ ಹೇಳಿ ವರದಿ ಬಂತು. ಬೇರೆ ಏನು ಸಮಸ್ಯೆ ಇರಲಿಲ್ಲ? ಬೇರೆ ಏನು ಸಮಸ್ಯೆ ಇರಲಿಲ್ಲ. ಹೌದಾ? ಎಲ್ಲ ಲಘು ಪೋಷಕಾಂಶಗಳು ಇದ್ದು ಸ್ವಲ್ಪ ಕ್ಷಾರೀಯ ಗುಣ ಇದೆ ಅಂತ ಹೇಳಿದ್ರು, ಬಟ್ ಅದನ್ನ ಇಂಪ್ರೂವ್ ಮಾಡ್ಕೊಂಡ್ವಿ. ಹೇಗೆ ಇಂಪ್ರೂವ್ ಮಾಡ್ಕೊಂಡ್ರಿ? ಜೀವಾಮೃತನ ಜಾಸ್ತಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಅದು ಗ್ರ್ಯಾಜುವಲ್ ಆಗಿ ಮಲ್ಚಿಂಗ್ ಮಾಡ್ತಾ ಮಾಡ್ತಾ ರಿಡ್ಯೂಸ್ ಆಗ್ತಾ ಬಂತು. ಖಾಲಿ ಜಮೀನು? ಖಾಲಿ ಜಮೀನು. ಬೋರ್ ಓಡಿಸಿದ್ರಿ? ಹೌದು. ಮಣ್ಣು ಚೆನ್ನಾಗಿತ್ತು. ಏನು ಮೊದಲು ಬೆಳೆದಿತ್ತು? ಮೊದಲು ಫಸ್ಟು ನಾನು ಒಂದು ಪ್ರತಿ ಎಕರೆಗೆ ಒಂದು 25 kg ಥರ ಎಲ್ಲ ರೀತಿಯ ಧಾನ್ಯಗಳನ್ನು ಎರಚಿ ಮಲ್ಚಿಂಗ್ ಮಾಡಿಕೊಂಡ್ವಿ. ಅಂದರೆ ಏಕದಳ ರೀತಿಯ ಅಂದರೆ ಯಾವುದು? ಏಕದಳ, ದ್ವಿದಳ, ಎಣ್ಣೆಕಾಳು ಮತ್ತು ಮಸಾಲೆ ಪದಾರ್ಥಗಳು. ಏಕದಳ ರಾಗಿ, ಜೋಳ, ಸಜ್ಜೆ ಈ ಥರದ, ದ್ವಿದಳದಲ್ಲಿ ಹಲಸಂದೆ, ಹೆಸರುಕಾಳು, ಹುರುಳಿಕಾಳು ಈ ಥರದ, ಮಸಾಲೆ ಪದಾರ್ಥದಲ್ಲಿ ಸಾಸಿವೆ, ಮೆಂತ್ಯ ಮತ್ತು ಕೊತ್ತಂಬರಿ ಈ ಥರದೆಲ್ಲ ಹಾಕಿದ್ವಿ. ಎಣ್ಣೆಕಾಳುಗಳಲ್ಲಿ ಸೂರ್ಯಕಾಂತಿ, ಕಡಲೆಬೀಜ, ಸೆಣಬು ಈ ಥರದ್ದೆಲ್ಲ ಪೂರ್ತಿ ಎಲ್ಲನೂ 25-25 kg ಮಿಕ್ಸ್ ಮಾಡಿ ಒಂದು 45 ದಿನ ಅದನ್ನು ಬೆಳೆಯೋದಕ್ಕೆ ಬಿಟ್ಟು ಫಸ್ಟ್ ಹೂವು ಯಾವ್ದು ಬರ್ತದೆ ಅದಾದಮೇಲೆ ಇಮಿಡಿಯೇಟ್ ಮಲ್ಚಿಂಗ್ ಮಾಡಿಸಿದ್ವಿ. ಎಲ್ಲ 25-25 kg 25 kg 25 kg ಫುಲ್ ಡೆನ್ಸ್ ಆಗಿಬಿಟ್ಟಿತ್ತು ಇಡೀ ಜಮೀನು. ಅಲ್ಲ, ಒಂದು ಎಕರೆಗೆ 25 kg? ಒಂದು ಎಕರೆಗೆ 25 kg ಹಾಕಿದ್ವಿ. ಅಂದರೆ ಎಲ್ಲ ಮಿಶ್ರಣ? ಎಲ್ಲ ಮಿಶ್ರಣ ಮಾಡಿ. ಈಗ ಸಾಸಿವೆ ಒಂದು ಕೆಜಿ ಮಾಡಿರಲಿಲ್ಲ, ಅದೊಂದು 200 ಗ್ರಾಮು. ಯಾವುದು ಕಾಳು ಸಣ್ಣ ಇದ್ದು ಕೌಂಟ್ ಜಾಸ್ತಿ ಬರ್ತದೆ ಅದನ್ನು ಕಡಿಮೆ ಮಾಡಿಕೊಂಡು, ಕಾಳು ದಪ್ಪ ಇದ್ದು ಕೌಂಟ್ ಕಡಿಮೆ ಬರ್ತದೆ ಅದನ್ನು ಜಾಸ್ತಿ ಮಾಡಿಕೊಂಡಿದ್ವಿ. ಆಯಿತು. ಅಂದರೆ ಒಂದು ಎಕರೆಗೆ 25 kg ಪ್ರಮಾಣದಲ್ಲಿ ಬಿತ್ತನೆ ಮಾಡಿದ್ವಿ. ಅಲ್ವೇ, ಬಿತ್ತನೆ ಅಂದರೆ ಯಾವ ರೀತಿ? ಸಾಲು ಬಿತ್ತನೆನಾ ಅಥವಾ? ಇಲ್ಲ, ಎರಚ್ಕೊಂಬಿಟ್ಟು ಕಲ್ಟಿವೇಟರ್ ಓಡಿಸೋಕೆ. ಮೊದಲನೇ ಸಾರಿ ಒಂದು ಸಾರಿ ಉಳುಮೆ ಮಾಡಿ ಹದ ನೋಡಿ ಎರಚಿಬಿಟ್ಟು 45 ದಿವಸಕ್ಕೆ ಅದನ್ನು ಮತ್ತೆ ಮಲ್ಚಿಂಗ್ ಮಾಡಿದ್ವಿ. ಯಾವ ರೀತಿ? ಅದೇ ರೋಟೋವೇಟರ್ ಅಲ್ಲಿ ಮಲ್ಚಿಂಗ್ ಮಾಡಿಸಿದ್ವಿ. ಓಕೆ. ಅದನ್ನೇ ಫಸ್ಟ್ ಮಾಡಿತ್ತು? ಅದನ್ನೇ ಫಸ್ಟ್ ಮಾಡಿ. ಬೇರೆ ಬೆಳೆ ಬೆಳೆಯಕ್ಕೆ? ಇಲ್ಲ ಇಲ್ಲ, ಏನೂ ಮಾಡಲಿಲ್ಲ. ಆಯ್ತು, ಮುಂದುವರಿಸಿ. ಅದಾದಮೇಲೆ ಬಾರ್ಡರ್ ಕ್ರಿಯೇಟ್ ಮಾಡಿ ಫಸ್ಟು ಬೌಂಡ್ರಿಗೆ ಫೆನ್ಸಿಂಗ್ ಎಲ್ಲ ಮಾಡ್ಕೊಂಡ್ವಿ. ಫೆನ್ಸಿಂಗ್ ಮಾಡಿ ಒಂದು 10 ಲೇಔಟ್ ಆಗಿ ಅದನ್ನು ವಿಭಾಗ ಮಾಡ್ಕೊಂಡ್ವಿ. 10 ಭಾಗ? ಹಾಂ, 3 ಕಾಲೆಕರೆಯನ್ನು 10 ವಿಭಾಗವಾಗಿ ಮಾಡಿಕೊಂಡು ಪ್ರತಿ ವಿಭಾಗದಲ್ಲೂ ಕೂಡ ಟ್ರೆಂಚ್ಗಳನ್ನ ಮಾಡ್ಕೊಂಡ್ವಿ. 6 ಅಡಿ ಉದ್ದ ಮತ್ತು 2.5 ಅಡಿ ಅಷ್ಟು ಅಗಲ, ಅಷ್ಟನ್ನು ಮಾಡಿಕೊಂಡು ಮಧ್ಯೆ 1.5 ಅಡಿಯಿಂದ 2 ಅಡಿ ಅಷ್ಟು ಗ್ಯಾಪ್ ಕೊಟ್ಕೊಂಡು ಇಡೀ ಜಮೀನಲ್ಲಿ ಮಾಡಿದ್ವಿ. ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಅಬ್ಸರ್ವ್ ಮಾಡ್ದಂಗೆ 100,000 ಲೀಟರಷ್ಟು ನೀರು ನಮಗೆ ಮರುಪೂರ್ಣ ಆಗ್ತಾ ಇದೆ ಜಮೀನಿಗೆ. ಸೊ ಅದೊಂದು ಅನುಕೂಲ ಆಯಿತು. ಮತ್ತು ಲೇಔಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ಒಂದೊಂದು ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಂಡಂಗೆ ಆಯಿತು. ಈಗ ಒಂದರಲ್ಲಿ ನಾವು ಕಂಪ್ಲೀಟಾಗಿ ಒಂದು ಅಡಿಕೆ ಜೊತೆಗೆ ಇಂಟರ್ ಕ್ರಾಪ್ ಆಗಿ ಒಂದು 120 ಸೇಬ್ ಹಾಕಿದ್ದೀನಿ. ಸೊ ಬೇರೆದಕ್ಕೆ ಅದೇ ಥರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡ್ಕೊಳ್ಳೋದಕ್ಕೆ ಪಪಾಯ, ನುಗ್ಗೆ, ಅಗಸೆ ಈ ಥರದನ್ನ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಅಂದರೆ ಬದು ಪಕ್ಕದಲ್ಲಿ ಟ್ರೆಂಚ ಅಥವಾ ಬರೀ ಟ್ರೆಂಚ? ಬದು ಪಕ್ಕದಲ್ಲಿ ಟ್ರೆಂಚ್. ಅಂದ್ರೆ ಈಗ ಬದು ಮಾಡ್ಕೊಂಡು ಬಂದಿರೋದು ನೀವು ಇಳಿಜಾರಿ ಗಡ್ಲಾಗಿ? ಇಳಿಜಾರಿ ಗಡ್ಲಾಗಿ ಅಲ್ವೇ? ಹೌದು. ಅಂದಾಜು 1.5 ಎಕರೆನಲ್ಲಿ ಎಷ್ಟು ಗುಂಡಿ ಮಾಡಿರ್ಬೋದು ನೀವು? ನಾವು ಒಂದು 60 ಗುಂಡಿ ಮಾಡಿ. ನಿಮ್ಮಲ್ಲಿ ಮಳೆ ಪ್ರಮಾಣ ಎಷ್ಟು? ಮಳೆ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ ಚಾಮರಾಜನಗರ ಜಿಲ್ಲೆಗೆ. ಅಂದ್ರೆ ಗುಂಡಿಗಳು ವರ್ಷದಲ್ಲಿ ಒಂದು 5-6 ಸರಿನಾರು ತುಂಬುತ್ತವೆ? ಹಾ, ತುಂಬುತ್ತವೆ, ಜಾಸ್ತಿನೇ ತುಂಬುತ್ತೆ. ಹೌದಾ? ಹಾ, ಲಾಸ್ಟ್ ಅಂದ್ರೆ ಈ ವರ್ಷ ಕಡಿಮೆ, ಹೋದ ವರ್ಷ ಎಲ್ಲ ಚೆನ್ನಾಗಿತ್ತು. ಎಷ್ಟು ಸರಿ ತುಂಬಿರ್ಬೋದು? ಹೋದ ಸಲ ಒಂದು 10 ಮೇಲೆ ತುಂಬಿದೆ ಹೋದ ವರ್ಷ, ಚೆನ್ನಾಗಿ ಮಳೆ ಆಗಿದೆ ಹೋದ ಸಲ. ಆ ತರಹ ನಿಮ್ಮ ಜಮೀನಲ್ಲಿ ನೀರು ನಿಂತು ಹಿಂಗಿದ್ರಿಂದ ಏನು ಬದಲಾವಣೆ ಗಮನಿಸಿದ್ರಿ ಜಮೀನಲ್ಲಿ ಅಥವಾ ಬೆಳೆಗಳಲ್ಲಿ? ನಮಗೆ ವಾಟರ್ ರೀಚಾರ್ಜ್, ಬೋರ್ವೆಲ್ ರೀಚಾರ್ಜ್ ತುಂಬ ಚೆನ್ನಾಗಾಯ್ತು. ಓಕೆ, ಹೇಗೆ ಗೊತ್ತಾಯ್ತು ನಿಮಗದು? ಯಾಕೆ ನಮ್ಮಲ್ಲಿ ಒಂದು 35-40 ಅಡಿಗೆ ಅದು ನೀರು ಫಿಲ್ ಆಗ್ತಾ ಇರ್ತದೆ, ಅದು ಸೌಂಡ್ ಕೇಳುತ್ತೆ ಈಚೆಗೆ. ಸೊ ಅದು ಮಳೆ ಬಂದಾಗ ತುಂಬ ರೀಫಿಲ್ ಆಗ್ತಾನೆ ಇರುತ್ತದೆ, ಸುಮಾರು ವಾರಾನ್ಗಟ್ಟಲೆ ನಾವು ಅದನ್ನು ಕೇಳ್ಬೋದು. ಬಟ್ ಬೇರೆ ಟೈಮಲ್ಲಿ, ಬರ ಇರೋ ಟೈಮಲ್ಲಿ ಅದು ಕೇಳಿಸೋದಿಲ್ಲ. ಅಂದರೆ ಈಗ ಬೋರ್ವೆಲ್ನಲ್ಲಿನ ನೀರಿನ ಪ್ರಮಾಣ ಜಾಸ್ತಿ ಆಗಿದೆ. ನೀವು ಈ ಕೆಲಸ ಮಾಡಿರೋದು ಹೌದು, ಮತ್ತಿನ್ನೇನು ಅನುಕೂಲ ಆಗಿದೆ? ಮತ್ತೆ ಭೂಮಿನಲ್ಲಿ ನೀರು ಆಲ್ಮೋಸ್ಟ್ ನಮಗೆ 15-20 ದಿನ ನೆಕ್ಸ್ಟ್ ನೀರೇ ಕೇಳಲ್ಲ. ಈಗ ಅದಿಲ್ಲ, ನಾವು ಪಕ್ಕಕ್ಕೆ ಹೋಗಕ್ ಬಿಟ್ಬಿಟ್ಟಿದ್ರೆ ನೀರು ಹರ್ಕೊಂಡು ಹೋಗ್ತಾ ಇದೆ ಅಂತಂದಿದ್ರೆ ಮತ್ತೆ ನಾವು ವಾರದಲ್ಲೇ ಮತ್ತೆ ನೀರು ಕಟ್ಟಬೇಕಾಗ್ತಿತ್ತು ಕೃತಕವಾಗಿ. ಇದು ನೈಸರ್ಗಿಕವಾಗಿ ಸ್ಟೋರ್ ಆಗೋದ್ರಿಂದ ನಮ್ಗೇನಷ್ಟು ಅಲ್ಲ. ತುಂಬಾ ಜನ ಬದು ಹಾಕಿ ಗುಂಡಿ ಹೊಡೀರಿ ಅಂದ್ರೆ ಇದಕ್ಕೆ ಕೇಳೋದು ಅವರು, ಯಾಕೆ ಗುಂಡಿ ತೆಗಿಬೇಕು, ಬದು ಅದ್ರ ಬದಲು ಬೆಳೆನೇ ಬೆಳಿಬಹುದಲ್ಲ ಅಂತ. ಇಲ್ಲ, ಜಾಗ ವೇಸ್ಟ್ ಹಾಕಿ ಮಾಡ್ಬೇಕು. ಇಲ್ಲ, ಅಲ್ಲೇನು ವೇಸ್ಟ್ ಆಗಲ್ಲ. ಬದುಗಳಲ್ಲಿ ನಾವು ಮರಗಳು ಹಾಕ್ಬೋದು. ಈಗ ಚಕ್ಕೆ ಗಿಡಗಳು ಹಾಕಿದ್ದೀನಿ ನಾನು. ಈಗ ನಿಮ್ ಬೆಳೆ ಬಗ್ಗೆ ಬರೋಣರಪ್ಪ. 3.5 ಎಕರೆ ಜಮೀನಲ್ಲಿ ಏನೇನು ಬೆಳೆ ಇದೆ, ಯಾವ್ಯಾವ ಭಾಗದಲ್ಲಿ ಏನೇನು ಬೆಳೆ ಹಾಕಿದಿರಿ, ಯಾವ ತರ ಬೆಳೆ ಜೋಡಿಸಿದ್ದೀರಿ, ಅದನ್ನ ಹೇಳಿ. ನಾನು ಅಷ್ಟರಲ್ಲಿ ಒಂದು 75 ತೆಂಗಿನ ಮರಗಳು ಹಾಕಿದ್ದೀನಿ, ತೆಂಗಿನ ಸಸಿಗಳು ಬಾರ್ಡ್ರಲ್ಲಿ. ಬಾರ್ಡ್ರಲ್ಲಿ ಅದನ್ನು ಜಿಗ್ ಜ್ಯಾಗಲ್ಲಿ ಹಾಕಿದ್ದೀನಿ. ಮತ್ತು ಕಂಪ್ಲೀಟ್ ಬಾರ್ಡ್ರಲ್ಲಿ ಬೇಲಿ ಪಕ್ಕದಲ್ಲಿ ಇಮಿಡಿಯೇಟಾಗಿ ಒಂದು 3 ಅಡಿ 3 ಅಡಿ ಬಿಟ್ಟು ಟಿಶ್ಯೂ ಕಲ್ಚರ್ ಟೀಕ್ ಹಾಕಿದ್ದೀನಿ. 8 ಅಡಿಗೊಂದು ಅದೊಂದು 140 ಟಿಶ್ಯೂ ಕಲ್ಚರ್ ಗಿಡಗಳು ಹಾಕಿದ್ದೀನಿ. ಅದು 6 ವರ್ಷಕ್ಕೆ ಹಾರ್ವೆಸ್ಟಿಂಗ್ ಆಗುತ್ತೆ. ಈಗ ಬೇಲಿ ಪಕ್ಕಕ್ಕೆ ನೀವು ತೇಗ ಹಾಕಿ, ಹಾಂ, 3 ಅಡಿ ಬಿಟ್ಟು. ಅದ್ಯಾಕೆ ಟಿಶ್ಯೂ ಕಲ್ಚರ್ ಹೋದ್ರಿ? ಇದು ಕನ್ವೆನ್ಷನಲ್ ಟೀಕ್ ಬಂದು, ಈ ರೆಗ್ಯುಲರ್ ಟೀಕ್ ಬಂದು ಅದು 40 ವರ್ಷ ಆದರೂ ಕೂಡ ಗರ್ತ್ ಬರೋದಿಲ್ಲ ಅಂತ ಹೇಳಿದ್ರು. ಇದು 6-8 ವರ್ಷದಲ್ಲಿ ಕಟಾವ್ ಆಗುತ್ತೆ ಅಂತ ಹೇಳಿದ್ರು. ನೋಡಿದ್ರೆ ನೀವು ಕಟಾವ್ ಆಗಿರೋದು, ಕಟಾವ್ ಆಗಿರೋದನ್ನ ಅಲ್ಲಿ ಫರ್ನಿಚರ್ ಮಾಡಿರೋದನ್ನ ಮದರ್ ಬಯೋಟೆಕ್ ಅಂತ ಹೇಳ್ಬಿಟ್ಟು ಅವರು ತೋರಿಸಿದ್ರು 8 ವರ್ಷದಲ್ಲಿ ಆಗಿದೆ ಅಂತ. ಮತ್ತೆ ಕನಕಪುರದವರು ಒಬ್ರು ಹಾಕಿದ್ರು ಅಲ್ಲಿ ತೋಟ ವಿಸಿಟ್ ಮಾಡಿದಾಗ, ಅವರು ಕೂಡ ಹೇಳಿದ್ರು ಈಗ 7 ವರ್ಷ ಸರ್ ಅಂತ, ಒಳ್ಳೆ ಸೈಜ್ ಬಂದಿತ್ತು ಮರ. ಸೊ ಅದನ್ನ ನೋಡಿ ಆಮೇಲೆ ಡಿಸಿಷನ್ ತಗೊಂಡ್ವಿ. ಒಂದು ಸಸಿಗೆ ಎಷ್ಟು ರೇಟು? 300 ರೂಪಾಯಿ. ಎಷ್ಟು ಗಿಡ ಹಾಕಿದಿರಿ? 140 ಗಿಡ ಹಾಕಿದೀವಿ. 3.5 ವರ್ಷ ಆಗಿದೆ ಆಗ್ಲೇ. 3 ವರ್ಷ ಆಗಿದೆ, ಇನ್ನೊಂದು 3 ವರ್ಷ ಕತ್ತರಿಸ್ಬಿಡ್ಬೋದು. 3 ವರ್ಷ ಆಗಿಲ್ಲ ಆ್ಯಕ್ಚುಲಿ, 2023 ಸ್ಟಾರ್ಟ್ ಮಾಡಿದ್ವಿ, ಈಗ 2 ವರ್ಷ ಆಯಿತು. ಜಮೀನು ತಗೊಂಡು 3 ವರ್ಷ ಆಗಿದೆ, ಬಟ್ ಮುಂಗಾರವರೆಗೂ ವೆಯ್ಟ್ ಮಾಡಿದ್ವಿ ನಾವು. ಆಯಿತು, 4 ವರ್ಷ ಕಡಿಬೋದು. ಹಾಂ, 4 ವರ್ಷ ಚೆನ್ನಾಗಿ ಬೆಳೆದಿದೆ. ಈಗ ತುಂಬ ಚೆನ್ನಾಗಿ ಬೆಳೆದು 24-25 ಅಡಿ ಇದೆ ಒಂದೊಂದು ಸಸಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ಕಾಳು ಮೆಣಸನ್ನ ಈ ವರ್ಷ ಕೂರಿಸೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಹಬ್ಬಿಸ್ಬೇಕು, ಹಬ್ಬಿಸ್ಬೇಕು. ಆಯಿತು, ಈಗ ತೇಗ ಒಂದೇನಾ ಬೇಲಿ ಬದಿನಲ್ಲಿ ಇರೋದು? ಇಲ್ಲ, ತೇಗ ಹಾಕಿದ್ದೀವಿ, ಮಹಾಗನಿ ಇದೆ, ಬೆಟ್ಟದಲ್ಲಿ ಇದೆ, ಮತ್ತೆ ಹೊಂಗೆ ಹಾಕಿದ್ದೀವಿ, ಶ್ರೀಗಂಧ ಹಾಕಿದ್ದೀವಿ. ಸೊ ಇದನ್ನು ಒನ್ ಆಫ್ಟರ್ ದ ಅದರ್ ಅದನ್ನು ನೀಟಾಗಿ ಇಂಟಿಗ್ರೇಟ್ ಮಾಡ್ಕೊಂಡಿದ್ದೀವಿ. ಬೇಲಿಗೆ ಇಷ್ಟು ಗಿಡಗಳು ಬರ್ತವೆ? ಬೇಲಿಗೆ ಇಷ್ಟು ಗಿಡಗಳು ಬರ್ತದೆ, ಬೇಲಿಯಿಂದ ಒಂದು 3 ಅಡಿ ಬಿಟ್ಟು, ಅಲ್ಲಿಂದ 15 ಅಡಿ ಬಿಟ್ಟು ತೆಂಗು ಹಾಕಿದ್ದೀವಿ. ಈಗ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಏನು ಅಂತರ ಕೊಟ್ಟಿದ್ದೀರಿ? 8 ಅಡಿ ಕೊಟ್ಟಿದ್ದೀವಿ, ಸಾಕಾಗುತ್ತೆ ಅದು. ಯಾಕಂತಂದ್ರೆ 8 ಅಡಿ ಕೊಟ್ಟಿರೋದು ಏನಕ್ಕೆ ಅಂತಂದ್ರೆ, ಫಸ್ಟ್ 8 ಇಯರಲ್ಲಿ ಒಂದು ಗಿಡನ ನಾವು ಕತ್ತರಿಸಿದ್ರು, ಒಂದು ಮರನ ಕತ್ತರಿಸಿದ್ರೆ 16 ಅಡಿಗೆ ಉಳ್ಕೊಳ್ಳುತ್ತೆ ನೆಕ್ಸ್ಟ್. ಅದಕ್ಕೆ ಮೆಣಸು ಮತ್ತೆ ವೀಳ್ಯದೆಲೆ ಬಳ್ಳಿಗಳನ್ನು ಹಬ್ಬಿಸ್ಕೊಂಡ್ರು, ನಮಗೆ ಎರಡೂ ಕೂಡ ಫಲ ಕೊಡುತ್ತೆ, ಜೊತೆಗೆ ಮರ ಕೂಡ ದಪ್ಪ ಆಗೋದ್ರಿಂದ ಆರ್ಥಿಕವಾಗಿ ನಾವು ಆದಾಯ ಕಾಣಬಹುದು. 8 ತಿಂಗಳಿಗೆ ಕಡಿಯೋದು ಯಾವ್ದು? 8 ವರ್ಷಕ್ಕೆ. 8 ವರ್ಷಕ್ಕೆ ಯಾವ್ದು ಕಡಿತೀರಿ? ಟೀಕ್. ಟೀಕ್ ಕಡ್ದಾಕ್ತೀರಿ, ಇನ್ನು ಉಳಿದಿರೋದು ಹಾಗೆ ಬೆಳ್ಕೊಳಕ್ಕೆ ಬಿಡ್ತೀರಾ? ಉಳಿದಿರೋದನ್ನ ನಮಗೆ ಪ್ರತಿ ವರ್ಷ ಮಲ್ಚಿಂಗ್ಗೆ ಮತ್ತೆ ಹಸಿರೆಲೆ ಗೊಬ್ಬರಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಈ ಹೊಂಗೆ ಎಲ್ಲ, ಅದು ಮತ್ತೆ ಹೊಂಗೆ ಹಿಂಡಿಗೆ ಅದಕ್ಕೆ ಯೂಸ್ ಮಾಡ್ಕೊಳ್ತೀವಿ. ಅಂದ್ರೆ ಹೊಂಗೆ ಅಲ್ಲಿ ನಿಲ್ಲುತ್ತೆ, ನಿಮ್ಗೆ ತೇಗ ಕಟಾವಿಗೆ ಬಂದ್ಬಿಡುತ್ತೆ. ತೇಗ ಕಟಾವಿಗೆ ಮತ್ತೆ ಆ ಜಾಗಕ್ಕೆ ತೇಗ ಹಾಕೊಂತೀರಾ? ಇಲ್ಲ ಇಲ್ಲ, ಅಲ್ಲಿ 16 ಅಡಿಗೆ ಆಲ್ರೆಡಿ ತೇಗ ಉಳಿದಿರುತ್ತೆ. ಮತ್ತೆ ಬರೀ 8-8 ಅಡಿಗೆ ಯಾವ್ದು ಇದೆ ಇನ್ ಬಿಟ್ವೀನ್ ಅದನ್ನ ಮಾತ್ರ ಕಡಿತೀವಿ, ಮಧ್ಯ ಮಧ್ಯದಲ್ಲಿ ಯಾವ್ದಿದೆ ಅದನ್ನ. ಆಮೇಲೆ ಅದನ್ನ ಮತ್ತೆ ಬೆಳೆಯಕ್ ಬಿಡ್ತೀರಿ? ಇಲ್ಲ, ಮತ್ತೆ ಬೆಳೆಯೋದಕ್ಕೆ ಬಿಡೋದಿಲ್ಲ. ಈಗ 16 ಅಡಿಗೆನೆ ಈಗ, ಯಾಕಂದ್ರೆ ಈಗ ಕೆನೋಪಿ ದೊಡ್ಡದಾಗ್ತಾ ಹೋಗ್ತಾ ಇರ್ತದಲ್ಲ, ಹಂಗಾಗಿ ಅದನ್ನ ಹಂಗೆ ಬಿಡ್ತೀವಿ. ಅಲ್ಲ, ಉಳಿಸಿರೋ ತೇಗನ ಹಾಗೆ ಬಿಡ್ತೀರಿ, ಅದನ್ನ ಮತ್ತೆ ಯಾವಾಗ ಕಡಿತೀರಿ? ಅದು ಗರ್ತ್ ಬಂದ ಮೇಲೆ ಒಂದು 15 ಇಯರ್ಸ್ ಕಡಿಯೋಣ ಅಂತಂದು. ಎಲ್ಲ ಒಟ್ಟಿಗೆ ಬರಲ್ವಾ ನೀವು 8 ಅಡಿಗೆ ಹಾಕ್ದಾಗ ಗರ್ತು? ಇಲ್ಲ, ಕೆನೋಪಿ ಆಗ್ಲೇ ಆಗಲ್ಲ, ಮತ್ತೆ ಬೇರುಗಳು ಹೋಗೋದಕ್ಕೆ ಜಾಗ ಇರೋದಿಲ್ಲ, ಹಂಗಾಗಿ ಮಧ್ಯ ಇರೋದನ್ನ ಒಂದನ್ನು ಕಡಿದ್ರೆ ಪಕ್ಕದಕ್ಕೆ ನಾವು ಅನುಕೂಲ ಮಾಡ್ಕೊಟ್ಟಂಗಾಗುತ್ತೆ. ಓಕೆ, ತೇಗದ ನೆಕ್ಸ್ಟ್ 8 ಅಡಿ ಬಿಟ್ಟು ತೆಂಗು ಹಾಕೊಂಡಿದ್ದೀರಿ? ತೇಗದ 15 ಅಡಿ ಬಿಟ್ಟು ತೆಂಗು ಹಾಕಿದ್ದೀವಿ. 15 ಅಡಿ ಇಡೀ ಜಮೀನ್ ಸುತ್ತಾನು ಜಾಗ ಬಿಟ್ಕೊಂಡಿದ್ದೀವಿ. ನಾಳೆ ದಿನ ಏನಾದರೂ ಒಂದು ಟ್ರ್ಯಾಕ್ಟರ್ ಹೋಗ್ಬೇಕು ಅಥವಾ ಏನಾದರೂ ಒಂದು ಲಾರಿ ಗಿರಿ ಹೋಗ್ಬೇಕು ಅಂದರೂ ಕೂಡ ಏನು ತೊಂದರೆ ಇಲ್ಲ. ಅಂದರೆ ಸುತ್ತ ನೀವು ಓಡಾಡೋದಕ್ಕೆ ಜಾಗ ಬಿಟ್ಕೊಂಡು? ಸುತ್ತ ಓಡಾಡೋದಕ್ಕೆ ಒಂದು 15 ಅಡಿ ಜಾಗ ಬಿಟ್ಕೊಂಡಿದ್ದೀವಿ. ಅಲ್ಲಿಂದ 1200 ಅಡಿಕೆ ಹಾಕಿದ್ದೀವಿ. ಎಲ್ಲಿ? ಒಳಗಡೆಗೆ 9 ಅಡಿ 9 ಅಡಿ ಅಂತರದಲ್ಲಿ. ತೆಂಗಿನ ಹೇಳಿ, ಈಗ ತೆಂಗು ಹೆಂಗೆ ಹಾಕ್ಕೊಂಡಿದ್ದೀರಿ? ತೆಂಗನ್ನ 15 ಅಡಿ ಒಳಗಡೆಗೆ ಬರೀ 2.5 ಸಾಲು ಹಾಕಿದ್ದೀವಿ ತೆಂಗು ಅಷ್ಟೇ. ಅದನ್ನ ಜಿಗ್ ಜಾಗ್ ನಲ್ಲಿ ಹಾಕೊಂಡಿದ್ದೀವಿ. ಗಿಡದಿಂದ ಗಿಡಕ್ಕೆ 35 ಅಡಿ, ಟ್ರಯಾಂಗಲ್ಲಿ ನೋಡಿದ್ರೆ 22 ಅಡಿ ಬರ್ತದೆ. ಅದಷ್ಟಕ್ಕೆ ತೆಂಗು ಹಾಕೊಂಡಿದ್ದೀವಿ. ಯಾಕಂದರೆ ನಾಳೆ ದಿನ ಅದು ಬೆಳೆದು ದೊಡ್ಡದಾದರೂ ಕೂಡ ಗರಿಯಿಂದ ಗರಿಗೆ ಟಚ್ ಆಗಬಾರ್ದು ಅನ್ನೋದಕ್ಕೆ ನಾವು ಟ್ರಯಾಂಗಲಲ್ಲಿ ಹಾಕೊಂಡ್ವಿ. ಓಕೆ, ಎಷ್ಟು ಗಿಡ ಹಾಕಿದ್ರಿ? ಒಂದು 70 ಗಿಡ ಇದೆ. ಅಂದರೆ ಆಲ್ಮೋಸ್ಟ್ 1.75 ಎಕರೆ ತೆಂಗು ಅಲ್ಲೇ ಬಂದ್ಬಿಡ್ತು ನಿಮಗೆ ಬಾರ್ಡ್ರಲ್ಲಿ. ಹೌದು. ಆಮೇಲೆ ಆಮೇಲೆ ಅಡಿಕೆ ಹಾಕಿದ್ದೀವಿ, ಅಡಿಕೆ ಸಾಲಿನ ಸಾಲಿಗೆ 9, ಮತ್ತು ಗಿಡದಿಂದ ಗಿಡ ಕೂಡ 9 ಅಡಿ ಅಂತರದಲ್ಲಿ ಹಾಕೊಂಡಿದ್ದೀವಿ. ಚಚ್ಚೌಕ, ಚಚ್ಚೌಕ ಅವಾಗ ಹಾಕೊಂಡಿದ್ದೀವಿ. ತೆಂಗು ಯಾವ ತಳಿ ಹಾಕಿದ್ರಿ? ತೆಂಗು ನಮ್ಮಲ್ಲಿ ಅಲ್ಲಿ ಲೋಕಲ್ ತಳಿ ಹಾಕಿದ್ವಿ. ಲೋಕಲ್ ಅಂದ್ರೆ ಎಲ್ಲಿದು? ಚಾಮರಾಜನಗರದ. ಹೌದಾ? ಎಲ್ಲಿಂದ ತಂದ್ರೆ? ಬಿತ್ತನೆ ಕಾಯಿ ತಂದ್ರ, ಸಸಿ ತಂದ್ರ? ಸಸಿನೇ ತಗೊಂಡ್ ಬಂದ್ವಿ. ಅಲ್ಲಿ ಮರಳಾಪುರ ಅಂತ ಇದೆ, ಅಲ್ಲಿ ಅವ್ರು ಸ್ವಲ್ಪ ಹೆಸರುವಾಸಿ, ಅದಕ್ಕೆ ಹಂಗಾಗಿ ಅಲ್ಲಿ ಹಾಕಿದ್ವಿ. ಒಂದೂವರೆ ವರ್ಷದ ಸಸಿನ ಅಥವಾ 6 ತಿಂಗಳದ? 1 ವರ್ಷದ. ಒಂದು 8 ತಿಂಗಳಾಗಿತ್ತು ನಾವು ತಂದಾಕ್ದಾಗ. ತುಂಬಾ ಚಿಕ್ಕ ಗಿಡಗಳು, ಈಗ ಚೆನ್ನಾಗಿ ಬಂದಿದೆ. ಜೊತೆಗೆ ಅಲ್ಲಲ್ಲಿ ಏನೇನು ವಿಶೇಷವಾಗಿರುವಂತ ಒಂದೊಂದನ್ನ ಹಾಕೊಂಡಿದೀವಿ. ಅಡಿಕೆ, ಅಡಿಕೆ ಅಲ್ಲಿ ಕೂಡ್ಲೂರು ಅಂತ ಒಂದು ಊರು ಇದೆ, ಅಲ್ಲಿಂದ ತಗೊಂಡು ಬಂದ್ವಿ ಲೋಕಲ್ ತಳಿ. ಅದು ಅದು ಎಷ್ಟು ಪ್ರದೇಶದಲ್ಲಿ ಬರುತ್ತೆ ಅಡಿಕೆ ನಿಮಗೆ? ಈಗ ಎಷ್ಟು ಗಿಡ ಅಂದ್ರಿ? 1,200 ಗಿಡ ಇದೆ. ಆಮೇಲೆ ಇನ್ ಬಿಟ್ವೀನ್ ಒಂದಷ್ಟು ಹಣ್ಣಿನ ಗಿಡಗಳು ಹಾಕೊಂಡಿದ್ದೀವಿ. ಬಟರ್ಫ್ರೂಟ್ ಹಾಕಿದ್ದೀವಿ, ಪೀನಟ್ ಬಟರ್ ಹಾಕಿದ್ದೀವಿ, ಮೆಕಡೋಮಿಯಾ ಇದೆ, ಮತ್ತು ಮಾವಲ್ಲಿ ಒಂದೆರಡು ವೆರೈಟಿ ಇದೆ, ಸೀಬೆನಲ್ಲಿ ಒಂದೆರಡು ವೆರೈಟಿ ಇದೆ. ಹೇಳ್ಬಿಡಿ ವೆರೈಟಿ ಯಾವುದು ಅಂತ. ಮಾವಲ್ಲಿರೋದು ಯಾವುದು? ಮಾವಲ್ಲಿ ಅಮರಪಲ್ಲಿ ಹಾಕಿದ್ದೀವಿ, ಮತ್ತು ಅಪ್ಪೆಮಿಡಿ ಅದನ್ನು ಹಾಕಿದ್ದೀವಿ, ಮತ್ತು ಸೀಬೆನಲ್ಲಿ ಜಪಾನ್ ಡೈಮಂಡ್ ಅಂತ ಹೇಳ್ಬಿಟ್ಟು ಅದೊಂದು ಕೆಂಪು ಸೀಬೆ ಬರ್ತದೆ, ಜಪಾನ್ ಡೈಮಂಡ್ ಗೋವಾ, ಅದು ಅದೊಂದು ಹಾಕಿದ್ದೀವಿ. ಮತ್ತು ತೈವಾನ್ ಪಿಂಕು ಅದೊಂದು ಹಾಕಿದ್ದೀವಿ. ಮತ್ತು ಅಲಹಾಬಾದ್ ಸಫೇದ ಅದು ಹಾಕಿದ್ವಿ. ಮತ್ತು ಇದರಲ್ಲಿ ಪನ್ನೇರಳೆ ಹಾಕಿದ್ದೀವಿ. ಮತ್ತು ವಾಟರ್ ಆ್ಯಪಲಲ್ಲಿ ಎರಡೂ ಕಲರ್ ಹಾಕಿದ್ದೀವಿ, ಪಿಂಕು ಮತ್ತು ಬಿಳಿದು. ಪೀನಟ್ ಬಟರ್ ಹಾಕಿದ್ದೀವಿ. ಮತ್ತು ಪರ್ಸಿಮೋನ್ ಅಂತಂದ್ಬಿಟ್ಟು ಒಂದು ಹಣ್ಣು ತುಂಬ ಚೆನ್ನಾಗಿದೆ. ಅದು ಏನು ಹೆಸರು? ಪರ್ಸಿಮೋನ್ ಅಂತ. ಅದು ಎಲ್ಲಿದ್ದು? ನಾವು ಸಿಕ್ಕಿಮಲ್ಲಿ ಹೋದಾಗ ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿತ್ತು. ಅದನ್ನು ಹಾಕಬೇಕು ಅಂತ ಹೇಳ್ಬಿಟ್ಟು ಬಂದು ಹುಡುಕಿದಾಗ ಇಲ್ಲಿ ಹಣ್ಣು ಇಲ್ಲಿ ಮಾರ್ಕೆಟಲ್ಲಿ ಕೂಡ ಸಿಗ್ತಾ ಇತ್ತು. ಈ ಸೀಸನಲ್ಲಿ ಸಿಗ್ತಾ ಇದೆ ಪರ್ಸಿಮನ್. ಅದು ಒಂದು ಸೀಸನಲ್ಲಿ ಎಷ್ಟು ಸುಂದರವಾಗಿರುತ್ತೆ ನೋಡೋದಕ್ಕೆ ಅಂದರೆ, ಗಿಡದ ಪೂರ್ತಿ ಎಲೆ, ಒಂದು ಎಲೆನೂ ಇರಲ್ಲ, ಪೂರ್ತಿ ಬರೀ ಹಣ್ಣೇ ಇರುತ್ತೆ. ಹಾಂ, ತುಂಬ ಚೆನ್ನಾಗಿರುತ್ತೆ. ಮತ್ತು ಕೀಪಿಂಗ್ ಕ್ವಾಲಿಟಿ ಕೂಡ ಮೋರ್ ದೆನ್ 1.5 ತಿಂಗಳು ವಿತೌಟ್ ಫ್ರೀಜರ್ ಇಡ್ಬೋದು. ಯಾವ ಥರ ಹಣ್ಣಿದು? ಅದು ನೋಡೋದಕ್ಕೆ ಟೊಮೆಟೊ ಥರ ಇರ್ತದೆ, ಕಲರು ಆರೆಂಜ್ ಥರ ಇರುತ್ತೆ, ತಿನ್ನೋದಕ್ಕೆ ಒಳ್ಳೆ ಸೇಬ್ ಥರ ಕ್ರಂಚಿ ಕ್ರಂಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೀಜ ಇರಲ್ವೇ? ಬೀಜ ಒಂದು ಸಣ್ಣದು, ಒಂದು ತುಂಬ ಒಂದು 4-5 ಹಣ್ಣಿಗೆ ಎಲ್ಲೋ ಒಂದು ಸಿಗ್ಬೋದಷ್ಟೇ. ಹ್ಞೂ, ತುಂಬ ಚೆನ್ನಾಗಿರುತ್ತೆ ಹಣ್ಣು ಅದು. ಅದೊಂದಷ್ಟು. ರುಚಿ ಏನು? ಹುಳಿ ಮಿಶ್ರಿತ ಸಿಹಿ? ಇಲ್ಲ ಇಲ್ಲ, ಕಂಪ್ಲೀಟ್ ಸಿಹಿ, ಪೂರ್ತಿ ಸಿಹಿ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಹಣ್ಣು. ಗಿಡ ಯಾವ ಥರ ಬೆಳೆಯುತ್ತೆ? ಕೆನೋಪಿ ಥರನೇ ಬೆಳೆಯುತ್ತೆ. ಅಂದರೆ ನಾವು ಸೇಬ್ ಥರನೇ ಅದನ್ನು, ಅಥವಾ ಸಣ್ಣ ಗಿಡನೋ ಅಥವಾ ಅದು ಬಿಟ್ಟರೆ ಮರ ಆಗುತ್ತೆ. ನಾವು ಸೇಬ್ ಥರನೇ ಮೇಂಟೈನ್ ಮಾಡ್ಕೋಬೇಕು, ಅದನ್ನು ಪ್ರೂನಿಂಗ್ ಮಾಡಿ ಪ್ರತಿ ವರ್ಷಕ್ಕೆ 2 ಸಲ ಸಣ್ಣದಾಗಿ ಮೇಂಟೈನ್. ಯಾಕಂದ್ರೆ ನಾವು ಅಡಿಕೆ ಮಧ್ಯೆ ಇರೋದ್ರಿಂದ ಅದೇ ಥರ ಮೇಂಟೈನ್ ಮಾಡ್ಕೋಬೇಕು. ಓಪನ್ ಸ್ಪೇಸ್ ಆದರೆ ದೊಡ್ಡದಾಗೋದಕ್ಕೆ. ಮಧ್ಯದಲ್ಲಿ 4 ಅಡಿಕೆ ಮಧ್ಯದಲ್ಲಿ ಅದನ್ನ ಹಾಕಿದ್ದೀರಾ? ಹಾಂ, 4 ಅಡಿಕೆ ಮಧ್ಯದಲ್ಲಿ. ನೆರಳು ಬಯಸುವಂತ ಮರವೆ ಸೆಮಿ ಶೇಡ್ ಆದರೂ ನಡೆಯುತ್ತೆ. ನಡೆಯುತ್ತೆ ಸೆಮಿ ಶೇಡ್. ಅಡಿಕೆ ಒಳಗಡೆ ಚೆನ್ನಾಗಿದೆ, ಅಡಿಕೆ ಒಳಗಡೆ ಚೆನ್ನಾಗಿ ಬರುತ್ತೆ. ಪರ್ಸಿಮೋನ್? ಪರ್ಸಿಮೋನ್. ಒಂದು ಗಿಡ ದುಡ್ಡೆಷ್ಟು? ಅದು ₹600 ಕೊಟ್ಟು ನಾವು ತಗೊಂಡು ಬಂದ. ಎಷ್ಟು ಗಿಡ ಹಾಕಿದಿರಿ? ನಾವು ಒಂದು 6 ಗಿಡ ಹಾಕಿದ್ವಿ. ಅದು ಮಾರುಕಟ್ಟೆ ಇದೆಯಾ ಹಣ್ಣಿಗೆ? ತುಂಬ ಡಿಮ್ಯಾಂಡ್ ಇದೆ. ಆಕ್ಚುಲಿ ಸಪ್ಲೈನೇ ಇಲ್ಲ ಅದು. ಮಾರ್ಕೆಟ್ ನೀವೆಲ್ಲ ಮಾಡ್ತಿದ್ರಿ? ನಿಮ್ 4 ಗಿಡದ ಇನ್ನೂ ಶುರುವಾಗಿ? ಇನ್ನೂ ಶುರುವಾಗಿಲ್ಲ, ಬರೋ ವರ್ಷದಿಂದ ಸ್ಟಾರ್ಟ್ ಆಗುತ್ತೆ. ಆಯ್ತು. ಆಮೇಲೆ ಬೇರೆ ಇನ್ನೇನು ಗಿಡ ಹಾಕಿದಿರಿ? ಲೀಚಿ ಹಾಕಿದೀವಿ, ಮತ್ತೆ ಪರ್ಷಿಯನ್ ಲೆಮನ್ ಹಾಕಿದೀವಿ, ಮೂಸಂಬಿ ಹಾಕಿದೀವಿ. ಏನದು ಪರ್ಷಿಯನ್ ಲೆಮನ್ ಅಂದ್ರೆ? ಪರ್ಷಿಯನ್ ಲೆಮನ್ ಬಂದು ನೋಡೋದಕ್ಕೆ ಗಾತ್ರ ದಪ್ಪದಿರ್ತದೆ, ಸ್ಕಿನ್ ತಿಕ್ಕಿರುತ್ತೆ. ಗಜನಿಂಬೆ ಅಂತೀವಲ್ಲ ಆ ಥರನ? ಗಜನಿಂಬೆಗಿಂತನೂ ಚೆನ್ನಾಗಿದೆ ಇದು. ಅಷ್ಟೊಂದು ಉಳಿ ಬರೋದಿಲ್ಲ. ಮತ್ತೆ ಆ್ಯಕ್ಚುಲಿ ಅದು ಆರ್ನಮೆಂಟಲ್ ಫ್ರೂಟ್, ಅದು ಜ್ಯೂಸ್ ಮೇಲೆಲ್ಲ ಜಸ್ಟ್ ವೀಲ್ ಥರ ಕಟ್ ಮಾಡಿಬಿಟ್ಟು ಡಿಸೈನ್ಗೆ ಹಾಕ್ತಾರೆ, ಅದನ್ನ ಹಂಗೆ ರಾ ಕೂಡ ತಿನ್ಬೋದು. ಮತ್ತೆ ಚೈನೀಸ್ ಮ್ಯಾಂಡ್ರಿಡ್, ಆರೆಂಜು, ಬನಾನಾ ಚೀಕು, ಬನಾನಾ ಟೈಪ್ ಬರುತ್ತೆ ಅದು ಉದ್ದಕ್ಕೆ ಒಂದೊಂದು, ಅದನ್ನು ಓಳು ಕಟ್ ಮಾಡಿದ್ರು ಕೂಡ ಒಂದು ಅಂಗೈಯಾಗಲ ಇದು ಬರುತ್ತೆ, ಓಳು ಚೀಕು. ಬನಾನಾ ಚೀಕು ಅಂದ್ರೆ ಸಪೋಟ? ಸಪೋಟ, ಹೌದು. ಬಾಳೆಹಣ್ಣಿನ ತರ? ಬಾಳೆಹಣ್ಣಿನ ತರ ಉದ್ದವಾಗಿ ಬರುತ್ತದೆ, ಚೆನ್ನಾಗಿರುತ್ತೆ. ಮತ್ತೆ ಅದರಲ್ಲಿ ಒಂದು ರೆಡ್ ಚೀಕು ಒಂದು ಹಾಕೊಂಡಿದ್ದೀವಿ, ಫುಲ್ಲು ಕೆಂಪಿರುತ್ತೆ. ಮತ್ತೆ ಸೇಬಲ್ಲಿ ಬೇರೆ ಬೇರೆ ವೆರೈಟಿ ಹಾಕೊಂಡಿದ್ದೀವಿ. ಸೇಬು? ಹಾಂ, ಸೇಬು 110 ಗಿಡ ಹಾಕಿದ್ದೀವಿ. ಎಲ್ಲಿಂದ ತಂದ್ರಪ್ಪ ಸೇಬು? ಬಳ್ಳಾರಿಯಿಂದ. ಆಕ್ಚುಲಿ ಹಿಮಾಚಲದಿಂದ ಅವ್ರು ತರಿಸ್ತಾರೆ, ಅಲ್ಲಿಂದ ನಮಗೆ ಸಪ್ಲೈ ಕೊಟ್ಟರು. ಏನು ಒಂದು ಗಿಡದ ಧಾರಣೆ? ಒಂದು ಗಿಡದಕ್ಕೆ 350 ರೂಪಾಯಿ. ಎಷ್ಟು ಗಿಡ ಹಾಕಿದಿರಿ? ನಾನು ಒಂದು 120 ಹಾಕಿದ್ದೆ, ಈಗ ಒಂದು 110 ಉಳಿದಿದೆ. ಒಂದು 10 ಬರುತ್ತಾ ಸೇಬಿಲ್ಲಿ? ಹಾಂ, ಬಂದಿದೆ ಈಗಾಗಲೇ. ನಮ್ಮ ಅಕ್ಕಪಕ್ಕದಲ್ಲಿ ಅವ್ರು ಬೆಳೆದಿದ್ದಾರೆ, ಒಂದೊಂದು ಗಿಡ ಹಾಕಿದ್ದಾರೆ ಅವರು. ಬಟ್ ನಾವು ಒಂದು ಪಾತಿಗೆ ಹಾಕೊಂಡ್ವಿ, ಪ್ಲಾಟೇ ಮಾಡಿಬಿಟ್ಟಿದ್ದೀವಿ. ಒಂದು ಪ್ಲಾಟ್ ಮಾಡಿದ್ದೀವಿ, ಆರ್ಚಿಡ್ ಥರ. ಓಕೆ, ಕಾಶ್ಮೀರಕ್ಕೆ ಯಾಕೆ ಹೋಗಿ ಸೇಬ್ ತಿನ್ನಬೇಕು, ಇಲ್ಲೇ ಗುಂಡ್ಲುಪೇಟೆನಲ್ಲೇ ತಿನ್ನಲಿ ಅಂತ? ಹೌದು ಹೌದೇ. ಅದರಲ್ಲಿ ನಮಗೆ ಅನ್ನ ವೆರೈಟಿ ಹಾಕಿದ್ದೀವಿ, ಮತ್ತು ಗಾಲ ಹಾಕಿದ್ವಿ, ಮತ್ತೆ ಇನ್ನೊಂದು ರೆಡ್ ಡೈಮಂಡ್ ಅಂತ ಬರ್ತದೆ, ಅದು ಹಣ್ಣು ಮೇಲೆ ನೋಡೋದಕ್ಕೂ ರೆಡ್ ಇರುತ್ತೆ, ಒಳಗಡೆ ಕಚ್ಚಿದಾಗ ಇಲ್ಲಿ ವೈಟ್ ಪಲ್ಪ್ ಬರ್ತಾಯಿತ್ತಲ್ಲ ಅದು ರೆಡ್ ಪಲ್ಪ್ ಬರುತ್ತೆ, ಅದೊಂದಷ್ಟು ಹಾಕೊಂಡಿದ್ದೀವಿ. ಇನ್ನೇನು ವಿಶೇಷವಾದ ಗಿಡಗಳಿದೆ? ಸ್ಟ್ರಾಬೆರಿ ಹಾಕಿದ್ದೀವಿ ಈಗ, ಮತ್ತೆ ಮನೆ ಬಳಕೆಗೆ ಅಂತಂದ್ಬಿಟ್ಟು ನಮ್ಮ ಮನೆ ಹಿಂದ್ಗಡೆ ಅಲ್ಲೊಂದು ಮನೆ ಮಾಡಿದ್ದೀವಿ, ಮನೆ ಕಟ್ಟಿದ್ದೀರಾ? ಮನೆ ಕಟ್ಟಿದ್ದೀವಿ, ಫಾರ್ಮ್ ಹೌಸ್ ಇದೆ ಅಲ್ಲೊಂದು, ಅಲ್ಲಿ ಕೌಶೆಡ್ ಕೂಡ ಮಾಡಿಕೊಂಡು ಅಲ್ಲಿ ಒಂದು ಗಿರ್ ತಳಿದು ಒಂದು ಕರು ಸಾಕ್ತಾ ಇದ್ದೀವಿ ಈಗ. ಮತ್ತೆ ಅದರಿಂದ ನಮ್ಗೆ ಜಮೀನ್ಗಾಗುವಷ್ಟು ಜೀವಾಮೃತ ಅದೊಂದೇ ಕರುಗೆ ಸಾಕು, ಅದೊಂದೇ ಕರುವಿಂದ ಉತ್ಪಾದನೆ ಆಗ್ತಾ ಇದೆ. ಮತ್ತೆ ಮನೆ ಬಳಕೆಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಅರಶಿನ, ಒಂದು ಸಾಲು ಅರಶಿನ, ಒಂದು ಸಾಲು ಶುಂಠಿ, ಮತ್ತೆ ಬದನೆಕಾಯಿ, ಟೊಮೆಟೊ, ಹೀರೆಕಾಯಿ, ಬೆಂಡೆಕಾಯಿ, ಈ ಥರದ್ದು ಒಂದಷ್ಟು ನಮ್ಮ ಮನೆಗೆ ಪ್ರತಿ ನಿತ್ಯ ಹಿತ್ತಲಿಗೆ ಹೋದ್ರೆ ಏನಾದರೂ ಸಿಗಬೇಕು ಆ ಥರ ಪ್ಲಾನ್ ಮಾಡಿಕೊಂಡು ಒಂದಷ್ಟು ಗಿಡಗಳು ಹಾಕೊಂಡಿದ್ದೀವಿ. ಈ ಲೇಔಟ್ ಮಾಡಿದ್ರಲ್ಲ ನಿಮ್ಮ ಜಮೀನು, ಈ 3.5 ಎಕರೆ ಜಮೀನು, ಈ ಬೆಳೆ ಇಂಥ ಜಾಗದಲ್ಲಿ ಹೀಗೆ ಬರಬೇಕು, ಇಂತಿಂಥದೇ ಬೆಳೆ ನಾನು ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಪ್ಲಾನಿಂಗನ್ನು ನೀವೇ ಮಾಡಿದ್ದಾ? ಹಾಂ ಹೌದು. ಈ ಪ್ಲಾನಿಂಗ್ ಮಾಡೋಕ್ಕೆ ಸುಮಾರು ಎಷ್ಟು ತೋಟಗಳನ್ನು ತಾವು ಭೇಟಿ ಕೊಟ್ಟಿರ್ಬೋದು? ನಾವು ಅವಾಗ ಜಮೀನು ತಗೊಂಡ ಮೇಲೂ ಕೂಡ ಒಂದು 60-70 ತೋಟ ಅಷ್ಟು ವಿಸಿಟ್ ಮಾಡಿದ್ದೀವಿ. ಒಂದಷ್ಟು ಕಾರ್ಯಾಗಾರಗಳು ಅಟೆಂಡ್ ಮಾಡಿ, ತಮ್ಮಯ್ಯ ಅವ್ರ ಜಮೀನು, ಮತ್ತು ನಮ್ಮ ಎ ಪಿ ಚಂದ್ರಶೇಖರ್ ಸರ್ದು, ಮತ್ತು ಬಿಸಿಲು ಬೇಸಾಯ ಅವಿನಾಶ್ ಸರ್ದು, ಆ ಥರದ ತೋಟಗಳು, ಮತ್ತು ಪ್ರಶಾಂತ್ ಜಯರಾಮ್ ಸರ್ನ ಭೇಟಿ ಮಾಡಿ ಒಂದಷ್ಟು ಡಿಸ್ಕಸ್ ಮಾಡಿದ್ವಿ. ಮತ್ತು ನಮ್ಮ ರಮೇಶ್ ಸರ್ ಅವ್ರ ತೋಟನೂ ವಿಸಿಟ್ ಮಾಡಿದ್ವಿ. ಸುಮಾರು ನನಗೆ ಜ್ಞಾಪಕ ಬರ್ತಿಲ್ಲ ಈಗ, ತುಂಬ ಅಂದರೆ ಕಾರ್ಯಾಗಾರಗಳನ್ನು ಅಟೆಂಡ್ ಮಾಡಿದ್ರಿ, ಮತ್ತು ಬೇರೆ ಬೇರೆ ತೋಟಗಳನ್ನು ನೋಡಿದ್ರಿ, ಆಮೇಲೆ ನಿಮ್ಮದೇ ಪ್ಲಾನ್ ಹಾಕ್ಕೊಂಡು? ನಮ್ಮದೇ ಪ್ಲಾನ್ ಹಾಕ್ಕೊಂಡು ಮಾಡಿದ್ವಿ. ಓಕೆ. ಈ ಇಂತಿಂಥದೇ ತಳಿ, ಇಂತಿಂಥದೇ ಗಿಡ, ಇಂತಿಂಥ ಕಡೆನೇ ತಗೋಬೇಕು ಅನ್ನೋದನ್ನ ಮುಂಚೆನೇ ನಿರ್ಧಾರ ಮಾಡಿದ್ರ? ತಳಿಗಳು ಕೆಲವರು ಸಜೆಸ್ಟ್ ಮಾಡಿದರು, ಆದರೆ ನಮ್ಮ ಮನಸ್ಸಲ್ಲೊಂದು ಇದ್ದಿದ್ದು ಏನಂತಂದರೆ, ಎಲ್ಲಿಂದನೋ ತಂದು ಹಾಕಿದ್ರೆ ನಮ್ಮ ವೆದರ್ಗೆ ಬರ್ತದೆ ಬರಲ್ವ ಅಂತ ಹೇಳ್ಬಿಟ್ಟು ಆದಷ್ಟು ಲೋಕಲ್ ವೆರೈಟಿನೇ ನಾವು ಚೂಸ್ ಮಾಡಿಕೊಂಡ್ವಿ. ಅಂದರೆ ಈ ನಿಮ್ಮ ವ್ಯವಸಾಯದ ಉದ್ದೇಶ ಏನಾದರೂ ಏನು ಲೋಕೇಶ್ ಅವರೇ? ಅದೇ, ಈ ಕಾರ್ಪೊರೇಟ್ ಜಂಜಾಟದಿಂದ ಬಂದು ಮಾನಸಿಕವಾಗಿ ನೆಮ್ಮದಿಯಾಗಿ ಬದುಕಬೇಕು. ಮತ್ತು ಆದಷ್ಟು ನಾನು ಒಂದು ಆ ಟೈಮಲ್ಲಿ ಒಂದು ಎನ್ ಜಿ ಒ ರಿಜಿಸ್ಟರ್ ಮಾಡಿಸ್ದೆ, ರೀಡ್ ಅಂತ ಹೇಳ್ಬಿಟ್ಟು, ರೂರಲ್ ಎಜುಕೇಷನ್ ಆ್ಯಂಡ್ ಅಗ್ರಿಕಲ್ಚರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅಂತ ಹೇಳ್ಬಿಟ್ಟು. ಈ ರೀಡ್ ಉದ್ದೇಶ ಏನಪ್ಪ ಅಂತಂದರೆ, ಮುಖ್ಯವಾಗಿ ನಮ್ಮ ಹಳ್ಳಿಯಿಂದ ಸಿಟಿಗೆ ವಲಸೆ ಹೋಗೋದನ್ನು ಫಸ್ಟ್ ತಪ್ಪಿಸ್ಬೇಕು, ಎಸ್ಪೆಷಲಿ ಯುವಕರು. ಅಲ್ಲೇ ಅವರಿಗೆ ಪೂರಕವಾದಂಥ ಉದ್ಯೋಗ ಸೃಷ್ಟಿ ಮಾಡಿ ಅಲ್ಲೇ ಜೀವನ ಕಟ್ಕೊಳ್ಳೋದಕ್ಕೆ ನಾವೊಂದು ಅವಕಾಶಗಳನ್ನು ಮಾಡಬೇಕು. ಈಗ ಏನಾಗ್ತಾ ಇದೆ ಅಂತಂದರೆ, 30-35 ವರ್ಷ ಸಿಟಿನಲ್ಲಿ ಇರ್ತಾರೆ, ಅಲ್ಲಿ ಏನೂ ಸೇವ್ ಮಾಡೋದಿಲ್ಲ, ಇಲ್ಲ ಅಲ್ಲೂ ಜೀವನ ಕಟ್ಕೊಳ್ಳೋಕ್ಕಾಗೋದಿಲ್ಲ, ಇಲ್ಲ ಹಳ್ಳಿನಲ್ಲಿ ಕೂಡ ಅವ್ರ ತಂದೆ ತಾಯಿಗಳು ಕೂಡ ವಯಸ್ಸಾಗಿರುತ್ತೆ, ತುಂಬ ಸ್ಕಿಲ್ಫುಲ್ಲಾಗಿ ಅವರು ವ್ಯವಸಾಯ ಮಾಡಿಕೊಂಡು ಬಂದಿರ್ತಾರೆ. ಆಗಿನ ಕಾಲದಲ್ಲೆಲ್ಲ 10-12 ಜನ ಮಕ್ಳು ಇರ್ತಾಯಿದ್ರು, ಅವ್ರು ಯಾವುದೇ ಸಿಟಿಗೆ ಬರ್ತಿರ್ಲಿಲ್ಲ, ಏನಿಲ್ಲ. ಆದರೂ ಕೂಡ ಅದು 10-12 ಜನ ಮಕ್ಕಳು ಮದುವೆ ಮಾಡಿ ಬಾಣಂತನ ಮಾಡಿ ಎಲ್ಲನೂ ಮಾಡಿದ್ರು ಕೂಡ 10-10 ಪೈಸೆ ಸಾಲ ಮಾಡ್ತಾ ಇರಲಿಲ್ಲ, ಒಂದು ಜಮೀನು ಕಳ್ಕೊಳ್ತಾ ಇರಲಿಲ್ಲ. ಆದರೆ ಈಗೇನಾಗ್ತಾ ಇದೆ ಅಂದರೆ, ಇರೋದೇ ಒಂದು ಮಗು, 2 ಮಕ್ಕಳು ಅಷ್ಟೇ, ಅವರು ಕೂಡ ಸಿಟಿಗೆ ಬರ್ತಾ ಇದ್ದಾರೆ, ಸಾಲ ಮಾಡಿ ಜಮೀನುಗಳನ್ನು ಕಳ್ಕೊಳ್ತಾ ಇದ್ದಾರೆ, ಮೈ ತುಂಬ ಸಾಲ, EMI ಅದು ಇದು, ಬರೀ ಫ್ರಸ್ಟ್ರೇಷನ್ ಎಲ್ಲ ಇದ್ದಾರೆ. ಇದೊಂದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ. ಜೊತೆಗೆ ಇತ್ತೀಚೆಗೆ ಹಳ್ಳಿಗಳಿಗೆ ನಾವು ವಿಸಿಟ್ ಮಾಡಿದಾಗ, ಒಂದು ರೌಂಡ್ ಬಂದರೆ ಇಡೀ ಗ್ರಾಮನ ಏನೋ ಅಂತ ವೃದ್ಧಾಶ್ರಮಕ್ಕೆ ಬಂದ್ವೇನೋ ಅಂತ ಅನ್ಸೋ ಅಷ್ಟು ಒಂದು ಮನಸ್ಸು ನೋವಾಗುವಂಥ ಒಂದು ಫೀಲ್ ಆಗ್ತಾ ಇದೆ. ಕಾರಣ ಏನಂತಂದರೆ, ಯಾವುದೇ ಹಳ್ಳಿನಲ್ಲೂ ನಮಗೆ ಯಂಗ್ಸ್ಟರ್ಸ್ಗಳು ಸಿಗ್ತಾಯಿಲ್ಲ, ಯುವಕರು ಸಿಗ್ತಾಯಿಲ್ಲ ಒಂದು ಮಾತಾಡ್ಸೋಣ ಅಂತಂದರೆ. ಯಾರೋ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರ ಮಕ್ಕಳೆಲ್ಲೋ 10,000-12,000 ಸಿಟಿನಲ್ಲಿ ಸಿಟಿ ವ್ಯಾಮೋಹಕ್ಕೆ ಅಲ್ಲೆಲ್ಲೋ ದುಡಿತಾ ಇರ್ತಾರೆ. ಅದೊಂದನ್ನು ಅವಾಯ್ಡ್ ಮಾಡಬೇಕು, ಅಲ್ಲೇ ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತನ್ನೋದು ನನ್ನ ಇಂಟೆನ್ಷನ್ನು. ಜೊತೆಗೆ ನಾವು ಸದೃಢವಾಗಿರಬೇಕು, ದೈಹಿಕವಾಗಿ ಸದೃಢವಾಗಿದ್ದಾಗ ನಾವು ಏನು ಬೇಕಾದರೂ ಮಾಡ್ಬೋದು. ಜೊತೆಗೆ ನಾವು ತಿನ್ನುವಂಥ ಆಹಾರ ಬಂದು ಎಷ್ಟು ಆರೋಗ್ಯಕರವಾಗಿದೆ ಅಂತನ್ನೋದನ್ನು ನಮಗೆ ನಾವೇ ಒಂದು ಪರೀಕ್ಷೆ ಮಾಡಿಕೊಂಡ್ವಿ. ಇವತ್ತು ನಾವು ಆಹಾರನ ಔಷಧಿ ಥರ ಉಪಯೋಗಿಸ್ತಾರೆ, ನಾಳೆ ದಿನ ಔಷಧಿನ ಆಹಾರ ಥರ ತಗೊಳ್ಳೋದು ತಪ್ಪುತ್ತೆ. ಈಗ 3 ಟೈಮು ಬೆಳಗ್ಗೆ ಇಷ್ಟು ಮಾತ್ರ, ಈ ಕಲರ್ ಮಾತ್ರ, ಮಧ್ಯಾಹ್ನ ಇಷ್ಟು ಮಾತ್ರ, ಈ ಕಲರ್ ಮಾತ್ರ ಅಂತ ಸಪ್ರೇಟ್ ಇಟ್ಕೊಂಡು ನುಂಗೋದ್ರ ಬದಲು ಇವತ್ತೇ ಆಹಾರನೇ ಸದೃಢವಾಗಿ ತಿನ್ನೋಣ, ದೈಹಿಕವಾಗಿ ಸದೃಢವಾಗಿರೋಣ, ದೈಹಿಕವಾದ ರಾಷ್ಟ್ರ ಕಟ್ಟಣ. ರೈತರ ಸಾಮಾಜಿಕ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸುವ ಸಾಮರ್ಥ್ಯ ಪಾಮ್ ಮರಗಳಿಗೆ ಇವೆ. ಯಾವುದೇ ಸಸ್ಯಜನ್ಯ ಎಣ್ಣೆಗಿಂತ ಈ ಪಾಮ್ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯಜನ್ಯ ಹಣ್ಣುಗಳಿಗಿಂತ 10 ಪಟ್ಟು ಹೆಚ್ಚು ಇಳುವರಿಯನ್ನು ಕೊಡುತ್ತದೆ. ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ಅಂತರ ಬೆಳೆ ಬೆಳೆದು ರೈತರು ತಮ್ಮ ಆದಾಯವನ್ನು ದುಪ್ಪಟ್ಟು ಮಾಡುತ್ತಿದ್ದಾರೆ. ಕರ್ನಾಟಕದ ಬೆಳಗಿ ಗ್ರಾಮದ ಬೀರಪ್ಪ ಅನ್ನೋ ರೈತ ಈ ಪಾಮ್ ಮರದ ಆರ್ಥಿಕ ನಿರೀಕ್ಷೆಯಿಂದ ಈ ಪಾಮ್ ಕೃಷಿ ಶುರು ಮಾಡಿದ್ದಾರೆ. ನಾನೀಗ 17 ವರ್ಷ ಬೆಳೆಯಾಕತ್ತಿರಲ್ಲ, ಈ ವೇಳೆ ಹಚ್ಚುಕಿತ ಪೂರ್ವದಲ್ಲಿ ಆಜುಬಾಜು ರೈತರು ನನಗೆ ಇದೊಂದು ಸ್ವಲ್ಪ ಯಾಕೋ ನೀವು ಮುಳ್ಳಿನ ಗಿಡ ಹಚ್ಚಬೇಡ, ಇದು ಭಾಳ ನಿನಗೆ ಇದು ಆಕತ್ತಿ, ಲಾಭದಾಯಕ ಅನಿಸೋದಿಲ್ಲ ಅಂತ ತಿಳ್ಕೊಂಡು ಹೇಳಿದರು. ಆದರೂ ನನಗೆ ತೋಟಗಾರಿಕೆ ಇಲಾಖೆಯವರು ಬಂದು, ಇಲ್ಲ ನೀವು ಬೆಳೆದು ನೋಡ್ರಿ ಇದು ಲಾಭ ಅಲಿಕ ನಮ್ಮನ್ನು ಕೇಳಿರಿ ಅಂತೇಳಿ ಚಾಲೆಂಜ್ ಮಾಡಿದರು ಅವರು. ನಾನು ಅವ್ರು ಹೇಳಿದ ಪ್ರಕಾರ ಚಲೋ ಇಳುವರಿ ತೆಗಿಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ವರ್ಷದಿಂದ ನನಗೆ ಬೆಳೆ ಸ್ಟಾರ್ಟ್ ಆಯ್ತು ಕಟಾವು ಮಾಡೋಕೆ ಹಣ್ಣು. ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ನನಗೆ ಭಾಳ ಇದು ಕಬ್ಬಿನಕ್ಕಿಂತ ಲಾಭದಾಯಕ ಅನಿಸುತ್ತೆ ಅನ್ನೋದ್ರಿಂದ ಇದು ಚಲೋ ಬೆಳೆ ಆಗೈತೆ ನನಗಿದು. ಇದು ನನ್ನ ನೋಡಿ ಇನ್ನೂ ಸಾಕಷ್ಟು ಜನನು ಹಚ್ಚಾರ ಈಗ ರೈತರು ಆಜುಬಾಜು ಎಲ್ಲ, ಈಗ ನನಗೆ ಬೇಡಂದ್ರೆ ರೈತರು ಇಳುವರಿ ಚಲೋ ಬರೋದ್ರಿಂದ ಒಳ್ಳೆ ಲಾಭದಾಯಕ ಬೆಳೆ ಅನಿಸೈತಿ. ಹಿಂಗಾಗಿ ಎಲ್ಲ ರೈತರು ಇದನ್ನು ಬೆಳೆಯೋಕೆ ಏನು ಅಡ್ಡಿ ಇಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ನ್ಯಾಷನಲ್ ಮಿಷನ್ ಆನ್ ಎಡಿಬಲ್ ಆಯಿಲ್ಸ್ ಆಯಿಲ್ ಪಾಮ್ NMEO OP ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಅಂತರ ಬೆಳೆ, ಹನಿ ನೀರಾವರಿ, ಡೀಸೆಲ್, ವಿದ್ಯುತ್, ಸೌರ ಪಂಪ್ಸೆಟ್, ಕೊಳವೆ ಬಾವಿ, ಕೊಯ್ಲು ಉಪಕರಣಗಳು, ಹಳೆಯ ಮರಗಳನ್ನು ಮತ್ತೆ ನೆಡುವುದು, ಇದಕ್ಕೆಲ್ಲ ರೈತರಿಗೆ ಸಬ್ಸಿಡಿ ಅಂದರೆ ಸಹಾಯಧನ ಕೊಡಲಾಗುತ್ತಿದೆ. ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ ಕಾರ್ಯಕ್ರಮದ ಅಡಿಯಲ್ಲಿ ರೈತರಿಗೆ 1-5 ಲಕ್ಷ ರೂಪಾಯಿಗಳು ಸಹಾಯಧನವನ್ನು ಕೊಡಲಾಗುತ್ತದೆ. ಭಾರತ ಸರ್ಕಾರ ಎಣ್ಣೆ ತಾಳೆ ಸಸಿಗಳಿಗೆ ರೂಪಾಯಿ 20,000 ರಿಂದ 29,000 ವರೆಗೆ ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆ ಹಾಗೂ ಬೆಳೆ ನಿರ್ವಹಣೆಗೆ ಸಂಬಂಧಪಟ್ಟಂತೆ ಪ್ರತಿ ಹೆಕ್ಟರ್ಗೆ 42,000 ಸಹಾಯಧನವನ್ನು ನೀಡಲಾಗುತ್ತಿದೆ. ಜೊತೆಗೆ ಹನಿ ನೀರಾವರಿ ಅಳವಡಿಕೆಗೂ ಸಹ ಸಹಾಯಧನ ನೀಡಲಾಗುತ್ತಿದೆ. ಒಟ್ಟು ಪ್ರತಿ ಹೆಕ್ಟರ್ಗೆ 30,000 ಒಂದು ಸಹಾಯಧನ ನೀಡಲಾಗುತ್ತಿದೆ. ಜೊತೆಗೆ ಬೆಳೆ ಕಟಾವು ಯಂತ್ರ ಹಾಗೂ ಟ್ರ್ಯಾಕ್ಟರ್ ಟ್ರಾಲಿಗೂ ಸಹಿತ ಒಂದು ಸಹಾಯಧನ ನೀಡುವಂಥ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಪಾಮ್ ಕೃಷಿ ನಮ್ಮ ದೇಶದ ರೈತರಿಗೆ ಒಂದು ವರವಾಗಿದೆ. ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಲೋಕೇಶ್, ಈಗ ವ್ಯವಸಾಯದಲ್ಲಿ ಬಹಳ ಪ್ರಧಾನವಾದ ಮತ್ತೊಂದು ಅಂಶ ಅಂದರೆ ಅದರಿಂದ ನೀವು ಬದುಕನ್ನು ಕಟ್ಕೋಬೇಕು. ಹೌದು, ಅಂದರೆ ನಿಮಗೆ ನೀವು ಮಾಡೋ ವ್ಯವಸಾಯ ದುಡ್ಡು ಕೊಡಬೇಕು. ಹೌದು, ಈಗ ನೀವು ಮಾಡ್ತಿರೋ ವ್ಯವಸಾಯ ಅದನ್ನು ಮುಂದಿನ ದಿನದಲ್ಲಿ ಕೊಡುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಹೌದು ಸರ್, ಮುಂದಿನ ದಿನದಲ್ಲಿ ಕೊಡುತ್ತೆ. ಯಾಕಂತಂದರೆ ಅಡಿಕೆ ಬರುತ್ತೆ ಇನ್ನೊಂದು 2-2.5 ವರ್ಷದಲ್ಲಿ. ನಾವೀಗಾಗಲೇ ಬಾಳೆ ಹಾಕ್ಕೊಂಡಿದ್ದೀವಿ ಟೆಂಪ್ರರಿಯಾಗಿ, ಈಗ ಅದನ್ನು ಕೂಡ ನಾವು ಗುಂಪು ಬಾಳೆಯಾಗಿ ಹಾಕ್ಕೊಂಡಿದ್ದೀವಿ. 20 ಅಡಿ 20 ಅಡಿಗೆ ಒಂದೊಂದು ಬಾಳೆ ಹಾಕ್ಕೊಂಡಿದ್ದೀವಿ. ಏನು ಗುಂಪುಗಳ ಗುಂಪು ಬಾಳೆ ಕಾನ್ಸೆಪ್ಟ್ ಏನಂತಂದರೆ, ಈಗ ಸಾಮಾನ್ಯವಾಗಿ ಬಾಳೆನ ಏನು ಮಾಡ್ತಾರೆ, ಈ ವರ್ಷ ಹಾಕಿ ಬರೋ ವರ್ಷ ತೆಗಿತಾರೆ. ಸೊ ಅದ್ರ ಬದಲು ನಾವು 16 ವರ್ಷಗಳನ್ನು ಅದನ್ನೇ ಬಿಟ್ಕೊಬೋದು. ಸೊ ಪ್ರತಿ 3 ತಿಂಗಳಿಗೆ ಒಂದೊಂದು ಗೊನೆ ಬರೋ ಥರ ಆಗುತ್ತೆ. ವರ್ಷಕ್ಕೆ 4 ಸಲ ಆದಾಯ ಬರ್ತದೆ. ಅದನ್ನೆಲ್ಲ ಹಾಕೊಂಡಿದ್ದೀರಿ? ಬಾಳೆನ ಬಾಳೆನ ಅಡಿಕೆ ಮಧ್ಯ ಅದು ಆಪಲ್ ಒಂದೇ ಪ್ಲಾಟ್ಗೆ ಹಾಕೊಂಡಿರೋದು ನಾವು. ಅದು ಬಿಟ್ಟು ಹಣ್ಣಿನ ಗಿಡಗಳು ಒಂದೊಂದು ಅಪರೂಪಕ್ಕೆ ಮನೆ ಬಳಕೆಗೆ ಹಾಕೊಂಡಿದ್ದೀವಿ. ಈಗ ಏನು ಮಾಡಿದ್ದೀವಿ, 4 ಅಡಿಕೆ ಮಧ್ಯ, 1 ಅಡಿಕೆಯಿಂದ ಇನ್ನೊಂದು ಅಡಿಕೆ ಮಧ್ಯ 1 ನುಗ್ಗೆ, 1 ಅಡಿಕೆಯಿಂದ ಇನ್ನೊಂದು ಅಡಿಕೆ ಮಧ್ಯ 1 ಪಪಾಯ, 1 ಬಾಳೆ, 1 ಗ್ಲಿರಿಶಿಡಿಯಾನು ಇಂಪ್ಲಿಮೆಂಟ್ ಮಾಡ್ಕೊಂಡಿದ್ದೀವಿ. ಬಾಳೆನ ಗುಂಪು ಬಾಳೆ, ಗುಂಪು ಬಾಳೆ ಹೆಂಗೆ ಬಿಟ್ಕೊಂಡಿದ್ದೀವಿ. ಬದು ಮೇಲೆ ಏನು ಹಾಕೊಂಡಿದ್ದೀರಿ? ಬದು ಮೇಲೆ ಚಕ್ಕೆ ಗಿಡಗಳನ್ನು ಹಾಕೊಂಡಿದ್ದೀವಿ. ಚಕ್ಕೆ ಗಿಡಗಳು, ದಾಲ್ಚಿನ್ನಿ. ಎಷ್ಟು ಗಿಡ ಹಾಕಿದ್ದೀರಿ? ಈಗ 1-24 ಗಿಡ ಹಾಕಿದ್ದೀವಿ ಒಂದು ಪ್ಲಾಟ್ಗೆ, ಬಟ್ ಬೇರೆ ಬೇರೆ ಪ್ಲಾಟ್ಗಳಿಗೆ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಜಾಯಿಕಾಯಿ, ಲವಂಗ. ಜಾಯಿಕಾಯಿಗೆ ಸ್ವಲ್ಪ ಶೇಡ್ ಕೇಳುತ್ತೆ, ಲವಂಗನು ಕೂಡ ಸ್ವಲ್ಪ ಸೆಮಿ ಶೇಡ್ ಕೇಳುತ್ತೆ. ಹಂಗಾಗಿ ಮೊದಲು ನೆರಳು ಕ್ರಿಯೇಟ್ ಆದಮೇಲೆ ಮಾಡ್ಕೊಳ್ಳೋಣ ಅಂತ ಮಾಡೋಣ ಅಂತ ಹಂಗೆ ಬಿಟ್ಕೊಂಡಿದ್ದೀವಿ. ಅಲ್ವೇ, ಏಲಕ್ಕಿ, ಅದೇ ನೆರಳು ಬೇಕು ಎಲ್ಲದಕ್ಕೂ. ನೆರಳಿಗೋಸ್ಕರ ಕಾಯ್ತಾ ಇದ್ದೀವಿ, ಕಾಯ್ತಾ ಇದ್ದೀವಿ. ಈಗ ಇನ್ನೊಂದು 3-4 ಮಂತ್ಸಲ್ಲಿ ನೆರಳು ಸೃಷ್ಟಿಯಾಗುತ್ತೆ, ಬರೋ ವರ್ಷದಿಂದ ಮಾಡ್ಕೊಳ್ತೀವಿ. ಕಾಡು ಜಾತಿಯ ವೃಕ್ಷಗಳು ಅಂದರೆ ತೇಗ ಒಂದೇನಾ? ಹೊಂಗೆ, ತೇಗ ಹೊಂಗೆ, ಶ್ರೀಗಂಧ ಹಾಕಿದ್ವಿ. ಬೇವು ಹಾಕಿದ್ದೀರಾ? ಬೇವು ಹಾಕಿಲ್ಲ, ಬೇವು ಆಲ್ರೆಡಿ ಇದೆ. ಶ್ರೀಗಂಧ ಯಾಕೆ ಹಾಕಬೇಕು ಅನ್ನಿಸ್ತು? ಶ್ರೀಗಂಧ 1-4 ಗಿಡ ಇರಲಿ ಅಂತ ಅನ್ನಿಸ್ತು. ಸೊ ಹಂಗಾಗಿ ಹಾಕಿದ್ವಿ, ಬಟ್ ಅದು ಲಾಂಗ್ ಟರ್ಮ್ ಈಲ್ಡ್. ಬಟ್ ಆದರೂ ಕೂಡ ಅದರ ಚಿಗರಲ್ಲಿ ನಾವು ತಂಬುಳಿ ಎಲ್ಲ ಮಾಡ್ಕೊಳ್ತೀವಿ ಮನೆಯಲ್ಲಿ. ಸುತ್ತ ಬೇಲಿ ಹಾಕೊಂಡಿದ್ರೆ ಜಮೀನಿಗೆ? ಸುತ್ತ ಬೇಲಿ. ಸೋಲಾರ್ ಬೇಲಿನ? ಸೋಲಾರ್ ಬೇಲಿ. ಬೇಲಿ, ಬೋರ್ವೆಲ್ ಇದೆ? ಬೋರ್ವೆಲ್ ಇದೆ. ಬೋರ್ವೆಲ್ ರೀಚಾರ್ಜ್ ಏನಾದರೂ ಮಾಡ್ತಾ ಇದ್ದೀರಾ? ಬೋರ್ವೆಲ್ ರೀಚಾರ್ಜ್ ಏನು ಮಾಡ್ತಿಲ್ಲ, ಅದೇ ನಾನು ಹೇಳಿದ್ನಲ್ಲ, ನೈಸರ್ಗಿಕವಾಗಿ ನಮಗೆ ರೀಚಾರ್ಜ್ ಹೊಡೆದಿದ್ದೀರಿ, ಅದು ಆಗ್ತಾ ಇದೆ. ಅದೇ ಬೋರ್ವೆಲ್ ರೀಚಾರ್ಜ್. ಬೋರ್ವೆಲ್ ರೀಚಾರ್ಜ್. ಓಕೆ, ಜಮೀನಲ್ಲೇ ಬೇಸಾಯ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಇರಬೇಕು ಅನ್ನೋದು ನಿಮ್ಮ ಆಸೆ? ಹೌದು. ಮನೆ ಕಟ್ಕೊಂಡಿದ್ದೀರಿ? ಮನೆ ಕಟ್ಕೊಂಡಿದ್ದೀರಿ. ಅಲ್ವೇ? ಹೌದು. ಓಕೆ, ನಿಮ್ಮ ಮನೆಯವ್ರ ಸಹಕಾರನೂ ಚೆನ್ನಾಗಿದೆಯಾ? ಹೌದು ಸರ್, ಮನೆಯವ್ರ ಸಹಕಾರ ಇದೆ. ನಿಮ್ಮ ಮಕ್ಕಳು? ಮಗ ಒಬ್ಬ ಇದ್ದಾನೆ, ಅವನು ಈಗ 4th ಸ್ಟ್ಯಾಂಡರ್ಡ್. ಅವನಿಗೂ ಕೂಡ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಇದೆ. ವೀಕೆಂಡ್ ಎಲ್ಲ ಬಂದು ಕಲಿಸ್ತಾ ಇದ್ದೀರಾ? ಹೌದು, ಮಾಡ್ತಾ ಇದ್ದಾನೆ. ಹಣ ಹೇಗೆ ಸಂಪಾದನೆ ಮಾಡೋದು, ಹಣ ಬೆಲೆ ಏನು, ಇದನ್ನೆಲ್ಲ ಕಲಿಸ್ಕೊಡ್ತಾ ಇದ್ದೀರಿ? ಹೌದು, ಯಾಕಂದರೆ ಅವನು ಇತ್ತೀಚೆಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಯಿತು ಮನೆಯಲ್ಲಿ. ಅಪ್ಪ ದುಡ್ಡೇನು ಇದರಿಂದ ಎ ಟಿ ಎಮ್ಮಲ್ಲಿ ಬರುತ್ತಲ್ಲ ತೊಗೊಂಬನ್ನಿ ಅಂತೇನೋ ಅಂದ. ಸೊ ಆ ಟೈಮಲ್ಲಿ ಇಲ್ಲ ಯಾಕಂದ ದುಡ್ಡು ಎ ಟಿ ಎಮ್ಮಿಂದ ಬರೋದಲ್ಲ, ನೀನು ಸಂಪಾದನೆ ಮಾಡೋಕ್ಕೆ ಹೋದ್ಮಾಗ ಗೊತ್ತಾಗ್ತದೆ ಅಂತ. ಇಲ್ಲ ಇಲ್ಲ, ನಾನು ಸಂಪಾದನೆ ಮಾಡ್ತೀನಿ ಅಂತಂದ. ಅದಕ್ಕೆ ನಾವು ನಮ್ಮ ಮನೆಯಲ್ಲೇ ಇದ್ದಂಥ ಹಲಸಿನ ಹಣ್ಣನ್ನು ಕಟ್ ಮಾಡಿ ಅವನಿಗೆ ಒಂದು ತಗೊಂಡೋಗಿ ಇದನ್ನು ಮಾರ್ಕೆಟ್ ಮಾಡ್ಕೊಂಡು ಬಾ, ನೀ ಹೆಂಗಾದ್ರೂ ಮಾಡು, ಯಾರಿಗಾದ್ರು ಮಾಡು, ಗೊತ್ತಿಲ್ಲ, ನೋಡೋಣ ಹೆಂಗೆ ದುಡ್ಡು ಸಂಪಾದನೆ ಮಾಡ್ತೀನಿ ಅಂದಾಗ ಅವನೇ ಆ ಏರಿಯಾದಲ್ಲಿ ಅಕ್ಕಪಕ್ಕದ ಮನೆಗಳಿಗೋಗಿ ಅವನೇ ಕನ್ವಿನ್ಸ್ ಮಾಡಿ ಒಂದು 400 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದ. ಆವಾಗ ಅದು ಆಲ್ಮೋಸ್ಟ್ ಒಂದು 3-4 ಅವರ್ಸ್ ತಗೊಳ್ತು ಅವನಿಗೆ ವಾಪಸ್ ಮನೆಗೆ ಬರೋದ್ರೊಳಗೆ. ಸೊ ಅವಾಗ ಅವನು ಹೇಳ್ತಾ ಇದ್ದ, ನಿಜ ಕಷ್ಟ ಇದೆ ಕನ್ವಿನ್ಸ್ ಮಾಡಿ ಮಾರೋದ್ರೊಳಗಡೆ, ಸಂಪಾದನೆ ಮಾಡೋದು ಕಷ್ಟ ಅಂತ. ಕಷ್ಟ ಅಂತಂತ ಎ ಟಿ ಎಮ್ ಇಂದ ಬರಲ್ಲ, ನಾವು ದುಡ್ದು ಸಂಪಾದನೆ ಮಾಡಬೇಕು ಅಂತ. ಹೌದು, ನಾವೊಂದು ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಗೆ ಇದೊಂದು ತಾಕನ್ನು ಅವನು ಕೊಟ್ವಿ. ಓಕೆ, ಇದುವರೆಗೂ ತಾವು ದುಡ್ದಿರೋ ಬಂಡವಾಳನ ಅಲ್ಲಿಗೆ ತೊಡಗಿಸ್ತಾ ಅಲ್ವಾ, ಮಣ್ಣಿಗೆ ಎಷ್ಟು ಹಾಕಿದ್ರು ತಗೊಂಬಿಡುತ್ತೆ ಮಣ್ಣು. ಹೌದು ಅಲ್ವಾ, ಅದನ್ನು ವಾಪಸ್ ತೆಗಿಬೇಕಲ್ಲ, ತೆಗಿತೀರಾ? ಹಾ, ತೆಗಿಬೋದು ಸರ್, ಏನಿಲ್ಲ. ಆ್ಯಕ್ಚುಲಿ ಅಲ್ಲಿ ತೆಗಿಬೇಕು ಅಂತ ಅನ್ನೋದಕ್ಕಿಂತ ಹೆಚ್ಚಿಗೆ ಇನ್ನೆಲ್ಲೋ ಸಂಪಾದನೆ ಮಾಡಿ ನಮ್ಮ ಆರೋಗ್ಯಕ್ಕೆ ಕೊನೆಗೊಂದಿನ ಸುರಿಯೋದ್ರ ಬದಲು ಆರೋಗ್ಯನ ಸದೃಢವಾಗಿ ಇಟ್ಕೊಳ್ಳೋದ್ರ ಜೊತೆಗೆ ನಮಗೆ ಮಿನಿಮಮ್ ಆದಾಯನೇ ಬರಲಿ ಸಾಕು, ಬಟ್ ನಮ್ಮ ಜೀವನ ಸುಧಾರಿಸ್ಕೊಂಡು ಹೋಗ್ತಾ ಇದೆಯಾ ಅದಷ್ಟು ಸಾಕು. ಅದಷ್ಟಿದ್ದರೆ ನಮಗೆ ಸುಮ್ಮನೆ 100,000 ರೂಪಾಯಿ ದುಡ್ದು ಇಲ್ಲಿ ಅನ್ನೆಸರಿ ಟೆನ್ಷನ್ಗಳನ್ನ ತಲೆಗೆ ಹಾಕ್ಕೊಂಡು ಹೋಗಿ ನಿಮ್ಮದೇಗೆ ನಿದ್ದೆ ಇಲ್ಲದೆ ಮಲಗೋದ್ರ ಬದಲು ಅಲ್ಲಿ ನಮಗೆ 1,000 ದುಡಿಲಿ 2,000 ದುಡಿಲಿ ದಿನಕ್ಕೆ ಸಾಕು, ನೆಮ್ಮದಿಯಾಗಿ ಆರಾಮಾಗಿ ಇರ್ಬೋದು. ಅಲ್ಲ, ಬಹುಶಃ ಈ ತರಹ ನೆಮ್ಮದಿ ಒಂದು ಬದುಕು ಅಂತ ಎಷ್ಟೋ ಜನರಿಗೆ ಅನ್ನಿಸ್ತಾ ಇಲ್ಲ. ಇಲ್ಲ, ಬರ್ತಾ ಇದ್ರು ಸರ್, ಅದು ಎಲ್ರಿಗೂ ಆ ಬದುಕಿನ ನೆಮ್ಮದಿಯನ್ನು ಹಣದಲ್ಲಿ ಅಳೆಯುವಂತಹ ಒಂದು ಪರಿಸ್ಥಿತಿ ಇರೋದ್ರಿಂದ ನಾವು ಇರೋದು ಜೀವನ ಚೆನ್ನಾಗಿದೆ ಅಂತ ಎಷ್ಟೋ ಜನರಿಗೆ ಅನ್ನಿಸ್ತಾ ಇಲ್ಲ. ಆದರೆ ನಿಮಗೆ ಅನಿಸುತ್ತೆ, ಸಂತೋಷ ಬಿಡಿ. ಈಗ ನಿಮ್ಮ ವ್ಯವಸಾಯದ ಉದ್ದೇಶ ಈಗ ಹೇಳ್ಬಿಟ್ಟಿದ್ರಿ, ನಾನು ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ ಮುಂದಿನ ದಿನದಲ್ಲಿ ಆದಾಯ ಬರುತ್ತೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಆದರೆ ಸಾಕಷ್ಟು ಖರ್ಚು ಮಾಡಿದ್ದೀರಿ. ಹೌದು, ಬೇರೆ ಬಹಳಷ್ಟು ಜನ ರೈತರನ್ನು ಭೇಟಿ ಮಾಡಿದ್ದೀರಿ. ಹೌದು ಅಲ್ವಾ? ಹೌದು. ಈಗ ನಿಮ್ಮ ಜಮೀನನ್ನು ಹಿಂತಿರುಗಿ ನಿಮಗೆ ನೋಡಿದಾಗ ಇನ್ನೂ ಏನಾದರೂ ನಾನು ಚೆನ್ನಾಗಿ ಮಾಡಬಹುದಿತ್ತು ಅಂತ ಅನ್ಸುತ್ತೋ, ಅಥವಾ ನಾನೀಗ ಮಾಡಿರೋದೇ ಅದ್ಭುತ ಅನಿಸುತ್ತೆ ನಿಮಗೆ? ಹಿಂತಿರುಗಿ ನೋಡಿದಾಗ ಕೆಲವೊಂದು ನಾವು ಮಾಡಬಾರ್ದಿತ್ತೇನೋ ಅಂತಂತ ಅನ್ಸುತ್ತೆ, ಕೆಲವೊಂದು ಮಿಸ್ಟೇಕ್ ಆಗಿದೆಯೇನೋ ಅಂತಂತ. ಕಾರಣ ಏನಂದರೆ, ಸ್ಟಾರ್ಟಿಂಗ್ ಮಾಡಿದಾಗ ನಾವು ಕೆಮಿಕಲ್ ಫಾರ್ಮಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ, ಅದು ಒಂದು ದೊಡ್ಡ ತಪ್ಪು ಮಾಡಿದ್ವಿ. ಯಾಕಂದರೆ ಪಿ ಎಚ್ ಲೆವೆಲೆಲ್ಲ ತುಂಬ ಚೆನ್ನಾಗಿತ್ತು ಮಣ್ಣಲ್ಲಿ. ನಮ್ಮ ರಿಲೇಟಿವ್ ಒಬ್ಬರಿಗೆ ಇದನ್ನು ಜಮೀನ ನೋಡ್ಕೊಳ್ಳಿ ಅಂತ ಬಿಟ್ಟಾಗ ಅವರು ಬಾಳೆನ ಬೆಳಿಬೇಕಾದ್ರೆ ಕೆಮಿಕಲ್ ಫಾರ್ಮಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಅದರಿಂದ ಮತ್ತೆ ನಾವು ಸಾವಯವಕ್ಕೆ ತರೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತು, ಮತ್ತು ಬೆಳೆಗಳ ಬೆಳವಣಿಗೆ ಕೂಡ ಸ್ವಲ್ಪ ಕುಂಠಿತ ಆಗೋಯ್ತು. ಅನುಸರಿಸ್ತಾ ಇರೋ ಪದ್ಧತಿ ಯಾವುದು? ಸಾವಯವ. ಸಾವಯವ, ಒಂದು ಗಿರಸು ಇಟ್ಕೊಂಡಿದ್ದೀರಿ, ಜೀವಾಮೃತ, ಅದರಲ್ಲಿ ಜೀವಾಮೃತ ಮಾಡ್ತಾ ಇದ್ವಿ. ಬೇರೆ ಮಣ್ಣಿಗೆ ಏನೇನು ಕೊಡ್ತೀರಿ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ, ಜೊತೆಗೆ ಕೋಳಿ ಗೊಬ್ಬರ ಕೊಟ್ಟು. ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಕೂಡ ನೇರವಾಗಿ ಕೊಡೋದಿಲ್ಲ, ಅದಕ್ಕೆ ಮತ್ತೆ ಜೀವಾಮೃತ ಮತ್ತೆ ಮೆಟ್ರೈಸಿಯಂ ಎಲ್ಲ ಮಿಕ್ಸ್ ಮಾಡಿ ಅದನ್ನು ಚೆನ್ನಾಗಿ ನೀಟಾಗಿ ಒಣಗಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಿ ಒಂದು 1.5 ತಿಂಗಳು ಅದನ್ನು ಕಳಿಸಿ ಅದಾದ್ಮೇಲೆ ಕೊಡ್ತಾ ಇದ್ದೀವಿ. ಅಂದರೆ ಜೀವಾಣುಗಳನ್ನು ಕೂಡ ಬಳಸ್ತೀವಿ? ಹಾಂ, ಜೀವಾಣುಗಳನ್ನು ಕೂಡ ಬಳಸ್ತೀವಿ. ಮೆಟರೈಸಿಯಂ ಒಂದೇನಾ ಅಥವಾ ಬೇರೆದು ಬಳಸ್ತೀವಿ? ಮೆಟರೈಸಿಯಂ ಮತ್ತು ಬೇರೆ ಬೇರೆ ಕಲ್ಚರ್ಗಳು ಒಂದಷ್ಟು ಕೆವಿಕೆಗಳಲ್ಲಿ ತೊಗೊಂಡು ಬಂದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀವಿ. ಓಹೋ, ಅಂದರೆ ಗೋಬರ್ ಘಟಕ ಏನಾದರೂ ಮಾಡೋ ಉದ್ದೇಶ ಇದೆ? ಗೋಬರ್ ಘಟಕ ಮಾಡೋ ಉದ್ದೇಶ ಇದೆ. ಈಗ ಆ್ಯಕ್ಚುಲಿ ಈ ತಿಂಗಳು ವಿಚಾರಿಸಿದ್ವಿ ಮಾಡಬೇಕು. ಮಾಡ್ತೀರಾ? ಅದನ್ನ ಒಂದು ಜೀವಸಾರ ಘಟಕ ಥರನೂ ಮಾಡಿಕೊಂಡು ಜಮೀನಿಗೆಲ್ಲ ಹನಿ ನೀರಾವರಿ ವ್ಯವಸ್ಥೆ? ಹನಿ ನೀರಾವರಿ ವ್ಯವಸ್ಥೆ ಪೂರ್ತಿ ಇದೆ. ಪ್ರತಿಯೊಂದು ಗಿಡಕ್ಕೂ ನೀರು ಹನಿ ಮೂಲಕ ಹೋಗುತ್ತೆ. ಓಕೆ, ಮತ್ತೇನಾದರೂ ವೆಂಚೂರಿ ಇಟ್ಕೊಂಡಿದ್ದೀರಾ? ವೆಂಚೂರಿ ಇದೆ, ವೆಂಚೂರಿ ಮೂಲಕ ಅದನ್ನ ಸಕ್ ಮಾಡಿಸಿ ನಿಮ್ಮ ಜೀವಸಾರ ಘಟಕದ ಸಾರವನ್ನೆಲ್ಲ ಗಿಡಗಳಿಗೆ ಕೊಡ್ತೀವಿ ಅಲ್ವೇ? ಹೌದು. ಗಿಡಗಳು ಚೆನ್ನಾಗಿದಾವ್ಯಾ? ಗಿಡಗಳು ಚೆನ್ನಾಗಿದೆ. ಹೇಗೆ ಹೇಳ್ತೀರಿ? ಅದರದ್ದು ಹೆಲ್ತ್ ನೋಡಿದಾಗಲೇ ಗೊತ್ತಾಗ್ತದೆ. ಮತ್ತು ಈಗ ಫಸ್ಟು ಕೆಮಿಕಲಿಂದ ಅದನ್ನು ರಿಕವರ್ ಮಾಡ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಬೇರೆ ಜಮೀನುಗಳು ಕಂಪೇರ್ ಮಾಡಿದಾಗ ಏನಾಗಿದ್ದ ಗಿಡಗಳು, ಬೆಳೆಗಳು ಕುಂಠಿತ ಆಯಿತು. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಬರ್ತಾ ಬರ್ತಾ ಬರ್ತಾ ಕುಂಠಿತ ಆಗೋಯಿತು. ಒಂದು ಸಣ್ಣ ಬಿಸಿಲು ಕೂಡ ತಡೀತಾ ಇರಲಿಲ್ಲ. ಮತ್ತು ಅಡಿಕೆ ಸೆನ್ಸಿಟಿವ್ ಕ್ರಾಪು, ಪ್ರಾಬ್ಲಮ್ ಆಗ್ತಾ ಇತ್ತು. ಅದಾದಮೇಲೆ ಮತ್ತೆ ಸಾವಯವಕ್ಕೆ ಬಂದಮೇಲೆ ಇವಾಗ ರಿಕವರಿ ಆಗ್ತಾ ಇದೆ, ಚೆನ್ನಾಗಿದೆ ಗಿಡಗಳು. ಕೇಳುಗರೆ, ಇದೇ ತಿಂಗಳ 18ನೇ ತಾರೀಕು ಸೋಮವಾರ ಸಂಜೆ 6:50 ಕೃಷಿರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮೈಸೂರಿನ ಕೆಎಂಎಫ್ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೆಎನ್ ಸುರೇಶ್ ನಾಯಕ್. ಸಂಪರ್ಕ ಸಂಖ್ಯೆಗಳು 251252582 ಹಾಗೂ 251508. ಮೈಸೂರಿನ ಎಸ್ಟಿಡಿ ಕೋಡ್ 0821. ಮರೆಯದಿರಿ, ಇದೇ ತಿಂಗಳ 18ನೇ ತಾರೀಖು ಸೋಮವಾರ ಸಂಜೆ 6:50 ಕೃಷಿ ರಂಗದಲ್ಲಿ ಮೈಸೂರು ಜಿಲ್ಲಾ ಸಹಕಾರಿ ಹಾಲು ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮುಂದಿನ ಕನಸು ಅದೇ ಆರೋಗ್ಯವಂತ ಜೀವನ ನಾವು ಕಾಪಾಡ್ಕೋಬೇಕು, ಜೊತೆಗೆ ನಮ್ಮ ಅಕ್ಕಪಕ್ಕದವ್ರನ್ನ ಸಾವಯವಕ್ಕೆ ಸೆಳಿಬೇಕು, ಸುಸ್ಥಿರವಾದಂಥ ಜೀವನ ಕಟ್ಕೋಬೇಕು. ಜೊತೆಗೆ ರೂರಲ್ ಎಂಪವರ್ಮೆಂಟು ಮತ್ತು ರೂರಲ್ ಎಜುಕೇಷನ್ ಬಗ್ಗೆ ನಾವು ಒಂದಷ್ಟು ಕನಸು ಕಟ್ಕೊಂಡಿದ್ದೀವಿ. ಆದಷ್ಟು ಹಳ್ಳಿ ನಮ್ಮ ಸುತ್ತಮುತ್ತ ಇರುವಂಥ